ಸರ್ಕಾರಿ ಇಲಾಖೆಗಳಲ್ಲಿ ಹಂತ ಹಂತವಾಗಿ ಖಾಲಿ ಇರುವ ಹುದ್ದೆ ಭರ್ತಿಗೆ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೂತನ ಶಾಸಕರಿಗೆ ತರಬೇತಿ ಕಾರ್ಯ ಪ್ರಗತಿಯಲ್ಲಿ, ಕಲಾಪದಲ್ಲಿ ಪಾಲ್ಗೊಳ್ಳಲು ನಿಯಮ ಅಧ್ಯಯನ ಅಗತ್ಯ. ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಮೂಲಸೌಕರ್ಯ ಕಲ್ಪಿಸಲು ಬದ್ಧ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇನ್ನೂರ 72.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ ಸರಿಯಾಗಿ 6:51 ಹಾಗೂ 15 ಸೆಕೆಂಡುಗಳು. ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜನಶಿಕ್ಷಣ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳ ಕುರಿತು ಕೃಷ್ಣಮೂಲ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ, ಬಳಿಕ ಕೈತೋಟದಿಂದ ಆಗುವ ಪ್ರಯೋಜನಗಳ ಕುರಿತು ದಾಕ್ಷಾಯಿಣಿ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು, ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಜನಶಿಕ್ಷಣ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳ ಕುರಿತು ಕೃಷ್ಣಮೂಲ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಕೃಷ್ಣಮೂಲ್ಯರು. ಕೃಷ್ಣಮೂಲ್ಯರು ಜನಶಿಕ್ಷಣ ಟ್ರಸ್ಟ್ ಅಂತ ಏನಿದೆ ಅದರ ಸಹ ನಿರ್ದೇಶಕರಾಗಿದ್ದಾರೆ. ಬೇರೆ ಬೇರೆ ವಿಭಾಗಗಳಲ್ಲಿ, ಅದರಲ್ಲೂ ಕೂಡ ಹಳ್ಳಿಯ ಅಭಿವೃದ್ಧಿಯಲ್ಲಿ, ಜೊತೆಗೆ ಪೇಟೆಯ ಅಭಿವೃದ್ಧಿಯಲ್ಲೂ ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಕೃಷ್ಣಮೂಲ್ಯರು ಹಾಗೂ ಶೀನ ಶೆಟ್ಟಿ ಅನ್ನುವಂಥದ್ದು ಒಂದು ಜೋಡಿ. ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದನ್ನು ನಾವು ಆಕಾಶವಾಣಿಯ ಮೂಲಕ ಕೂಡ ಬಿತ್ತರ ಮಾಡಿದ್ದೇವೆ. ನಮಸ್ಕಾರ ಕೃಷ್ಣಮೂಲ್ಯರೇ. ನಮಸ್ಕಾರ ಸರ್. ನಿಮ್ಮ ಜನಶಿಕ್ಷಣ ಟ್ರಸ್ಟ್ ಅಂಥೇಳಿ ನೀವು ಪ್ರಾರಂಭ ಮಾಡಿ ಬಹುಶಃ 2-3 ದಶಕಗಳಾಗಿದ್ದಾವೆ. ಈ ಜನಶಿಕ್ಷಣ ಟ್ರಸ್ಟ್ ಪ್ರಾರಂಭವಾದ ಬಗ್ಗೆ ಮತ್ತು ಪ್ರಾರಂಭದಲ್ಲಿ ಅದಕ್ಕೆ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತಾವು ಬಯಸಿದ್ರಿ? ಸರಿ, ಜನಶಿಕ್ಷಣ ಟ್ರಸ್ಟು ಒಂದು ಲಾಭರಹಿತ, ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲದ ಸಮಾಜ ಕಾರ್ಯ ಸಂಸ್ಥೆ. ಸೊ ಇದು 1988 ನಾವು ಇದನ್ನು ಸ್ಥಾಪಿಸಿದ್ದೇವೆ. ಅದರ ಚಟುವಟಿಕೆ ಶುರುವಾಗಿದ್ದು 92ರ ನಂತರ. ಜನಶಿಕ್ಷಣ ಟ್ರಸ್ಟ್ ಮುಖ್ಯವಾಗಿ ಏನಂದರೆ, ಒಂದು ಇದು ಒಂದು ನಂಬಿಕೆಯಲ್ಲಿ ಕೆಲಸ ಮಾಡೋದೇನೆಂದರೆ, ನಮ್ಮ ಬಡ ಜನರು ಅವರಿಗೆ ಅವರೇ ಸಹಾಯ ಮಾಡಿಕೊಳ್ಳುವಂತಾಗದಿದ್ದರೆ ಪ್ರಪಂಚದ ಸರ್ವ ಸಂಪತ್ತನ್ನು ತಂದು ಭಾರತ ಒಂದು ಹಳ್ಳಿಗೆ ಸುರಿದ್ರು ಆ ಹಳ್ಳಿ ಉದ್ಧಾರ ಆಗಲಿಕ್ಕಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಸೊ ಇದನ್ನು ನಾವು ಈ ಜನಶಿಕ್ಷಣ ಟ್ರಸ್ಟ್ ಭಾಳ ಇದಾಗಿ ನಂಬುತ್ತದೆ. ಸೊ ಅದರ ಅಂತೆ ಜನರಿಗೆ ಅವರಿಗೆ ಅವರೇ ಸಹಾಯ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದು ಮಾತ್ರ ಜನಶಿಕ್ಷಣ ಟ್ರಸ್ಟಿನ ಹೆಚ್ಚು ಒಂದು ಒತ್ತಿನ ಕೆಲಸ. ಯಾಕಂದರೆ ಈ ಜನಶಿಕ್ಷಣ ಟ್ರಸ್ಟು ನಾವು ಪ್ರಾರಂಭ ಮಾಡೋದಕ್ಕೆ ಮೊದಲು ನಮ್ಮ ಆದಿವಾಸಿ ಸಮುದಾಯ, ಈ ಕೊಳ್ಳೆಗಾಲದಲ್ಲಿ ಒಂದು ಸೋಲಿಗ ಅಂತ ಆದಿವಾಸಿ ಸಮುದಾಯ ಇದೆ, ಅವರ ಜೊತೆಗೆ ಒಂದು 5 ವರ್ಷ ಕೆಲಸ ಮಾಡಿ ಅವರೊಂದು 5 ವರ್ಷದಲ್ಲಿ ತುಂಬ ಕಷ್ಟದಲ್ಲಿದ್ದಂಥ ಒಂದು ಸಮುದಾಯವನ್ನು ಒಂದು ಸ್ವತಂತ್ರವಾಗಿ ಬದುಕಲಿಕ್ಕೆ, ಒಂದು ಸ್ವಾವಲಂಬಿ ಸಮುದಾಯವಾಗಿ ಅದನ್ನು ರೂಪಿಸಲಿಕ್ಕೆ ಅವರಿಗೆ ನಾವು ಕೆಲಸ ಮಾಡಿಲ್ಲ, ನಾವು ಅದನ್ನು ಒಂಥರ ಎಂಥದ್ದು ಫೆಸಿಲಿಟೇಷನ್ ಅಂತ ಹೇಳ್ತಾರೆ. ಸೌಲಭ್ಯೀಕರಿಸಿ ಅವರೇ ನಡೆಸುವ ಹಾಗೆ ಮಾಡಿಕೊಂಡು ಬಂದಿದ್ದೇವೆ. ಸರಿ, ಅದು ಯಾವಾಗ ಮಾಡಿದ್ ನೀವು? ಅದು 1986-90 ನಮ್ಮ ಜಿಲ್ಲೆಯಲ್ಲಿ ಏನು ಸಾಕ್ಷರತಾ ಆಂದೋಲನ ಪ್ರಾರಂಭವಾಯಿತಲ್ಲ ಅಲ್ಲಿಯವರೆಗೆ ಆ ಕೆಲಸವನ್ನು ನಾವಲ್ಲಿ ನಿರ್ವಹಿಸಿದ್ದೇವೆ. ಮೊದಲಿಗೆ ನೀವು ಮಾಡಿದ ಕೆಲಸ ಆದಿವಾಸಿ ಸೋಲಿಗರ ಜನ. ಅಲ್ಲಿ ಏನು ಸಮಸ್ಯೆಗಳಿದ್ವು ನಿಮಗೆ? ಸೋಲಿಗರಂದ್ರೆ ನಮ್ಮ ಆದಿವಾಸಿ ಜನ ಅವರು. ನಮ್ಮ ಜಿಲ್ಲೆಯಲ್ಲಿ ಕೊರಗ ಸಮುದಾಯ ಇದ್ದಾಗೆ ಅವರೊಂದು ಪ್ರಿಮಿಟಿವ್ ಟ್ರೈಬ್ ಅವರು. ಅವರು ಸುಮಾರು ಒಂದು 20,000 ಸಂಖ್ಯೆಯಲ್ಲಿ ಇದ್ದರು. ಆವಾಗ 85 ಸಮಯಕ್ಕೆ ಅವರ ಜೀವನ ಬಹಳ ಕಷ್ಟ ಇತ್ತು. ಯಾಕೆಂದರೆ ಅವರು ಹೆಚ್ಚಿನವರೆಗೆ ಅರಣ್ಯದಲ್ಲಿ ಇದ್ದವರು. ಈ ಅರಣ್ಯ ಕಾಯ್ದೆಯಿಂದಾಗಿ ಅವರು ಹೊರಬರಬೇಕಾಯಿತು. ಒಂಥರ ನೀರಿನಿಂದ ಹೊರತೆಗೆದ ಮೀನಿನ ಥರ ಅವರದ್ದು ಪರಿಸ್ಥಿತಿ ಇತ್ತು. ಅಂದರೆ ಹೆಚ್ಚಿನ ಜನರು ಸ್ವಲ್ಪ ರಿಹಾಬಿಲಿಟೇಷನ್ ಅಂದರೆ ಅವರ ಪುನರ್ವಸತಿಗೆ ಸೌಲಭ್ಯಗಳು ಸರ್ಕಾರ ಕಲ್ಪಿಸಿತ್ತು. ಆದರೂ ಅದು ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದ ಅದನ್ನೆಲ್ಲ ಸ್ವಲ್ಪ ನಾಡಿನ ಜನರ ಶೋಷಣೆಗೆ ಹೋಗ್ತಾಗಿ ಅದೆಲ್ಲ ಕಳ್ಕೊಂಡಿದ್ರು ಅವರು. ಎಲ್ಲ ಜನ ಬಹಳ ಕಷ್ಟದಲ್ಲಿ ಹೆಚ್ಚಿನ ಜನರು ಜೀತಗಾರರಾಗಿ ಕೆಲಸ ಮಾಡ್ತಾ ಇದ್ದವರು. ಹೆಚ್ಚಿನ ಜನರು ಅವರದೇ ಆದಂಥ ಮನೆ ಇಲ್ಲ, ಅವರದೇ ಆದಂಥ ಜಮೀನಿಲ್ಲ, ಈ ಥರ ಅತಂತ್ರವಾಗಿ ಬದುಕ್ತಾ ಇದ್ದವರನ್ನು ನಾವು ಅಲ್ಲಿ ಹೋಗಿ ಅವರನ್ನು ಸ್ವಲ್ಪ ಒಟ್ಟುಗೂಡಿಸಿ ಸಂಘಟಿಸಿ ಅವರ ಮೂಲಕವೇ ಅವರೊಂದು ಅವರ ಹಕ್ಕಿನ ಅರಿವನ್ನು ಅವರಿಗೆ ಮೂಡಿಸಿ ಮತ್ತು ಅವರಿಗೆ ತುಂಬ ಅರಣ್ಯದಲ್ಲಿ ಕೂಡ ಅವರಿಗೆ ಒಂದು ಹಕ್ಕಿದೆ. ಸೊ ಅರಣ್ಯದಲ್ಲಿ ಕೂಡ ಅವರ ಜೊತೆಗೆ, ಯಾಕೆಂದರೆ ಅರಣ್ಯದಲ್ಲಿ ಇದ್ದವರು, ಸೊ ಅರಣ್ಯ ಇಲಾಖೆಯವರ ಜೊತೆಗೆ ಸಂಪರ್ಕ ಮಾಡಿಕೊಂಡು ಅವರಿಗೆ ಒಂದು ಪುನರ್ವಸತಿಯನ್ನು ಅರಣ್ಯ ಇಲಾಖೆಯ ಮೂಲಕನೇ ಮಾಡುವ ಹಾಗೆ ಮತ್ತು ಜಿಲ್ಲಾ ಪಂಚ ಹಾಗೆ ಜಿಲ್ಲಾ ಪರಿಷತ್ ಇತ್ತು ಅವರ ಜೊತೆ ಸೇರಿ ಒಂದು ವಿಶೇಷವಾದ ಯೋಜನೆ ರೂಪಿಸಿ ಅನುಷ್ಠಾನ ಮಾಡೋ ರೀತಿಯಲ್ಲಿ ಕೆಲಸ ಮಾಡಿ ಒಂದು 5 ಆ ರೀತಿ ಇದ್ದವರು. ಹೆಚ್ಚಿನವರು ಜೀತಗಾರರಾಗಿದ್ದವರು. ಆ ಜೀತದಿಂದ ನಾವು ಹೊರಗೆ ತರಲಿಲ್ಲ ಅವರು ಮೊದಲಾಗಿ. ಇಂಥ ಪುನರ್ವಸತಿ ಕಾರ್ಯ ರೂಪಿಸ್ತಾ ಅವರೇ ಬರುವಾಗೆ ಮಾಡಿ ಒಂದು ಸ್ವಾವಲಂಬಿ ಕುಟುಂಬವಾಗಿ ಬದುಕಲಿಕ್ಕೆ ಕಾರ್ಯಕ್ರಮ ರೂಪಿಸುವಂಥ ಕೆಲಸ ನಾವು ಮಾಡಿತ್ತು. ಅಲ್ಲಿ ಕೆಲಸ ಕೂಡ ನಾವೇ ಮಾಡಿದ್ದು ಅಂತ ಹೇಳಿಕೆ ಬರುವುದಿಲ್ಲ. ಅಂದರೆ ನಮಗೆ ಆವಾಗ ಅಲ್ಲಿ ಪ್ರೋತ್ಸಾಹ ಕೊಟ್ಟವರು ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರದವರು, ಡಾಕ್ಟರ್ ಸುದರ್ಶನ್ ಅವರೊಂದು ದೊಡ್ಡ ಸಂಸ್ಥೆ ಇದೆ. ಸೊ ಅವರು ನಮಗೆ ಅಲ್ಲಿ ಬೆಂಬಲ ಕೊಟ್ಟರು. ಆದರೆ ನಮ್ಮ ಕೆಲಸ ಇದ್ದದ್ದು ಎಲ್ಲ ಜನರ, ಒಂದು ನಮ್ಮ ಸಮಾಜದ ಸಮಾನ ಮನಸ್ಕ ಜನರ ಬೆಂಬಲ ತೆಗೆದುಕೊಂಡು ನಾವಲ್ಲಿ ಕೆಲಸ ಪ್ರಾರಂಭ ಮಾಡಿ. ನಮ್ಮ ಇದಕ್ಕೆ ನಾವು ಅವರಿಗೆ ಅವರೆಲ್ಲ ಅಷ್ಟು ಜನ ಇದ್ದಾರೆ ಅಂತ ಅವರಿಗೆ ಗೊತ್ತಿರಲಿಲ್ಲ. 20,000 ಜನ, 70 ಇದೆ. ಪೋಡ್ ಅಂದರೆ ಅವರ ಹಳ್ಳಿಗೆ ಪೋಡ್ ಅಂತ ಹೇಳುದು. ಹಂಚಿ ಹೋಗಿದ್ದರು ಅವರು, ಹರಿದ ಹಂಚಿ ಹೋಗಿದ್ದರು. ಅವರಲ್ಲಿ ಒಟ್ಟಾಗಿರುವ ಸಂದರ್ಭ ಇರಲಿಲ್ಲ. ಸೊ ಅವರನ್ನು ಅವರವರ ಪೋಡಿನಲ್ಲಿ ಸಂಘಟನೆ ಮಾಡಿ ಅವರದೇ ಆದ ಸಂಘ ಅವರ ಊರಿನಲ್ಲಿ ಆಮೇಲೆ ತಾಲೂಕು ಮಟ್ಟದಲ್ಲಿ ಮಾಡಿ ಅವರೊಂದು ಸಂಘಟನೆ ರಚನೆ ಮಾಡಿ ಆ ಸಂಘಟನೆ ಮೂಲಕ ಈ ಕೆಲಸವನ್ನು ಮುಂದುವರಿಸಿಕೊಂಡು ಹಾಗೆ ಮಾಡುವಂಥದ್ದು. ಅವರ ಕಷ್ಟಗಳ ಬಗ್ಗೆ ಸರ್ಕಾರಕ್ಕೆ ಒಂದು ವ್ಯವಸ್ಥಿತವಾಗಿ ಅರ್ಜಿ ಬರೆದು ತಿಳಿಸಿ ಸರ್ಕಾರದ ಗಮನ ತಿಳ್ಕೊಂಡು ಅದನ್ನು ಕೆಲಸ ಮಾಡುವಾಗೆ ಮಾಡೋದು. ಅದಕ್ಕೆ ಪೂರಕವಾಗಿ ಅಲ್ಲಿಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೆ ಪ್ರಸ್ತಾಪ ಮಾಡಲೇಬೇಕು. ವಿ ಪಿ ಬಳಿಗಾರ್ ಅಂತ ಒಬ್ಬರು ಅಧಿಕಾರಿ ಇದ್ದರು, ಅವರ ಜಿಲ್ಲಾಧಿಕಾರಿ ಅವರು ಮೈಸೂರು, ಅವರ ಒಂದು ಪೂರ್ಣ ಬೆಂಬಲ ನಮಗೆ. ಅವರೊಬ್ಬ ಜಿಲ್ಲಾಧಿಕಾರಿ ಆಗಿದ್ದರು, ಈ ಕೆಲಸವನ್ನು ಅವರು ಅರ್ಥ ಮಾಡಿಕೊಂಡು ಅವರು ತುಂಬ ನಮಗೆ ಬೆಂಬಲ ಕೊಡ್ತಾ ಇದ್ರು. ಮತ್ತು ಆಗಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಮಾನ್ಯ ಅಬ್ದುಲ್ ನಜೀರ್ ಸಾಬ್ರವರು, ಅಂಥವರೆಲ್ಲ ಅವರಿಗೆ ಅವರಿಗೆ ಇದರ ಬಗ್ಗೆ ಕೆಲಸ ಮಾಡಬೇಕಂತ ಇತ್ತು. ಇಂಥ ಒಂದು ವ್ಯವಸ್ಥೆ ಇರಲಿ, ನಮ್ಮಂಥವ್ರು ಹೋದ್ದರಿಂದ ಅವರಿಗೆ ಅದನ್ನು ಅದಕ್ಕೆ ಬೆಂಬಲ ಕೊಡಲಿಕ್ಕೆ ಶುರು ಮಾಡಿದರು ಅವರು. ಅವರೆಲ್ಲ ಬೆಂಬಲ, ಮತ್ತು ಆಂದೋಲನ ಪತ್ರಿಕೆ ಈ ರೀತಿ ಎಲ್ಲ ಮಾಧ್ಯಮ ಜನಪ್ರತಿನಿಧಿಗಳು ಸಮಾನ ಮನಸ್ಕರೆಲ್ಲರ ಬೆಂಬಲ ತೆಗೆದುಕೊಂಡು ನಾವು ಕೆಲಸವನ್ನು ಮಾಡಿರೋದು. ಅದು ಮಾಡಿದ ಮೇಲೆ ನೀವು ಮತ್ತೆ ಮಂಗಳೂರಲ್ಲಿ ಒಂದು 5 ಆಗುವ ನಮಗೆ ಒಂದು ಕಲ್ಪನೆ ಇತ್ತು. ಅಂದರೆ ನಾವು ಸ್ವಲ್ಪ ಸಮಾಜ ಕಾರ್ಯವನ್ನು ಓದಿದವರು, ನಾವೊಂದು ಶಾಶ್ವತವಾಗಿ ಒಂದೇ ಕಡೆ ಇದ್ದರೆ ಅದೊಂದು ನಿಜವಾದ ಅಭಿವೃದ್ಧಿ ಅಲ್ಲ. ಆ ಜನರಿಗೆ ಒಂದು ಅವರಿಗೆ ಅವರೇ ಸಹಾಯ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಅವರಿಗೆ ಜಸ್ಟ್ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿ ಮತ್ತೆ ಹಿಂದೆ ಬರಬೇಕು ಅಂದರೆ ನಮಗೆ ಇತ್ತು. ಹೌದು ಸರಿ, ಒಂದು ಹಂತಕ್ಕೆ ತಂದು ಹಾಗೆ 5 ಮಾಡಿದಾಗ ನಮಗೆ 5 ನಮ್ಮ ಇಲ್ಲಿ ಕಲಿತೇವಲ್ಲ ಜನರು ಅವರಿಗೆ ಅವರೇ ಸಹಾಯ ಮಾಡಿಕೊಳ್ಳುವಂತ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಸರಿ, ಒಂದು ಪ್ರಯೋಗವಾಗಿ ನಾವು ಪ್ರಾರಂಭ ಮಾಡಿ ಆ ರೀತಿ ಮಾಡಿ ನಮಗೆ ಅದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಆಗ ಜನಶಿಕ್ಷಣ ಟ್ರಸ್ಟ್ ಅನ್ನುವ ಹೆಸರಲ್ಲಿ ಅಲ್ಲಿ ಇರಲಿಲ್ಲ. ಅದರ ನಂತರ ನೀವು ಇಲ್ಲಿ ಪ್ರಾರಂಭ, ಅದರ ನಂತರ ಆಗಲೇ ನಮ್ದು ನೋಂದಣಿ ಆಗಿತ್ತು. ಆದ್ರೆ ನಮಗೆ ಅದೊಂದು ಒಳ್ಳೆ ಅವಕಾಶ ಅಂತ ಆಯ್ತು. ಯಾಕಂದ್ರೆ ಡಾಕ್ಟರ್ ಸುದರ್ಶನ್ ಅವರು ತುಂಬಾ ಒತ್ತಾಯ ಮಾಡಲು ಕರೆದ್ರು. ಯಾಕಂದ್ರೆ ಅವರೊಬ್ಬರು ವೈದ್ಯರಾಗಿ ಆ ಸೇವೆಯನ್ನು ಮಾಡ್ತಾ ಇದ್ರು. ಈ ಸಂಘಟನೆ ಬಗ್ಗೆ ಆಲೋಚನೆ ಕೊಟ್ಟಿರಲಿಲ್ಲ ಅವರು. ಅದಕ್ಕೆ ನಾವು ಅಲ್ಲಿ ಹೋಗಿ ನಮ್ಮಂದ್ರೆ ಒಂದು ಇಂಟರ್ನ್ಶಿಪ್ ಪೀರಿಯಡ್ನಲ್ಲಿ ಹೋಗಿ ಮಾಡಿದ ಕೆಲಸ ನೋಡಿ ಅವರು ಇಷ್ಟು ಚೆನ್ನಾಗಿ ಬೇಕು ಅಂತ ಆಯ್ತು. ಹಾಗೆ ಅವರು ತುಂಬಾ ಒತ್ತಾಯ ಮಾಡಿ ಕರೆದ್ರಿಂದ ನಮಗೂ ಒಂದು ಒಳ್ಳೆ ಅವಕಾಶ ಅಂತ ಆಯ್ತು. ಸರಿ, ಅಲ್ಲಿ ಹೋಗಿ ಕೆಲಸ ಮಾಡಿ ಒಂದು 5 ಬಂದ ನಂತರ ಆಗ ಏನಾಯ್ತು ಅಂದ್ರೆ ಅಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ ಬಳಿಗಾರ್ ಅವರು ಡಿ ಸಿ ಆಗಿದ್ರು. ಅಲ್ಲಿಂದ ಅವರು ಇಲ್ಲಿಗೆ ವರ್ಗಾವಣೆ ಆದ್ರು ದಕ್ಷಿಣ ಕನ್ನಡಕ್ಕೆ. ಸರಿ, ಅಲ್ಲಿ ವರ್ಗಾವಣೆಯಾಗಿ ಜಿಲ್ಲಾ ಪರಿಷತ್ತಿಗೆ ಬಂದರು ಅವರು, ಜಿಲ್ಲಾ ಪಂಚಾಯತಿಗೆ. ಆವಾಗ ಬಂದಾಗ ಅವರಿಗೆ ಅಲ್ಲಿ ನಮ್ಮ ಕೆಲಸ ನೋಡಿದ್ರು ಅವರು ಕೊಳ್ಳೆಗಾಲದಲ್ಲಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗಿತ್ತು. ಈ ನವಸಾಕ್ಷರಿ ಅಕ್ಷರ ಕೊಟ್ಟ ನಂತರ ಅವರಿಗೆ ಬರೀ ಅಕ್ಷರ ಕೊಟ್ಬಿಟ್ರೆ ಸಾಕಾಗುದಿಲ್ಲ, ಅವರಿಗೆ ಆ ಜೀವನ ಶಿಕ್ಷಣ ಕೊಡಬೇಕು. ಇನ್ನು ಫಾರ್ಮಲ್ ನಾನ್ ಫಾರ್ಮಲ್ ಎಜುಕೇಶನ್ ಅಂತ ಹೇಳ್ತೇವೆ, ಆ ಒಂದು ಜೀವನ ಶಿಕ್ಷಣ ಕೊಡುವ ಬಗ್ಗೆ ಅವರಿಗೆ ಒಂದು ಆಲೋಚನೆ ಇತ್ತು. ಸೊ ಅವರಲ್ಲಿ ಆ ಕೆಲಸವನ್ನು ಸೋಲಿಗರ ಒಂದು ಸ್ವತಂತ್ರವಾಗಿ ಬೆಳೆದು ಬಂದ ರೀತಿಯನ್ನು ನೋಡಿ ಅದೇ ರೀತಿ ಒಂದು ಈ ಸಂಘಟನೆಯಲ್ಲಿ ನವಸಾಕ್ಷರ ಸಂಘಟನೆಯನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು. ಸೊ ಅವರು ನಮಗೆ ಮತ್ತೆ ಇಲ್ಲಿ ನಮ್ಮನ್ನು ಬರುವಾಗೆ ಕೇಳಿಕೊಂಡ್ರು, ನಮ್ಮ ಅಂದರೆ ಜಿಲ್ಲಾ ಪಂಚಾಯತಿನ ವತಿಯಿಂದ. ಹಾಗೆ ನಾವು ಇಲ್ಲಿ ಬಂದು ಸಾಕ್ಷರತಾ ಆಂದೋಲನದಲ್ಲಿ ಕೂಡ ನಾವೊಂದು ಸ್ವಯಂ ಸೇವಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ. ಅಲ್ಲಿ ದೂರದಲ್ಲಿ ಇದ್ರು ಕೂಡ ತಿಂಗಳಿಗೊಮ್ಮೆ ಬಂದು ಇಲ್ಲಿ ಕೆಲಸ ಮಾಡುದು ಇತ್ತು. ಅದರ ನಂತರ ನಮ್ಮಲ್ಲಿ ಆ ಕೆಲಸ ಒಂದು ಹಂತಕ್ಕೆ ಬಂದ ಆದ್ದರಿಂದ ಈ ಸಾಕ್ಷರತಾ ಆಂದೋಲನ ಮುಗಿಯುವಾಗ ಈ ನವಸಾಕ್ಷರ ಸಂಘಟನೆ ಮಾಡುವ ಜವಾಬ್ದಾರಿ ನಮಗೆ ವಹಿಸಿಕೊಟ್ರು ಅದು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ. ಸೊ ಅದು ಜನ ಶಿಕ್ಷಣ ಟ್ರಸ್ಟ್ಗೆ, ಯಾಕೆ ನಮಗೆ ನಮ್ಮ ಟ್ರಸ್ಟ್ ಮೂಲಕ ಮಾಡಿದ್ರೆ ಸೀಮಿತ ಆಗ್ತದೆ, ನಾವು ಅದನ್ನು ಸ್ವಲ್ಪ ಕೆಲಸವನ್ನು ಬರೀ ಈ ಕೆಲಸವನ್ನು ತೆಗೆದುಕೊಂಡು ನಾವು ಆ ಕಾರ್ಯಕ್ರಮ ಸಂಘಟಿಸಿ ಇಡೀ ಜಿಲ್ಲೆಯಲ್ಲಿ ನವಸಾಕ್ಷರ ಸಂಘಟನೆ ಮಾಡುವ ಕೆಲಸವನ್ನು ಮಾಡ್ತಾ ಪ್ರಾರಂಭ ಮಾಡಿದೆವು. ಹಾಗೆ ಈ ಜನಶಿಕ್ಷಣ ಟ್ರಸ್ಟ್ ಹೇಗೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಒಂದು ಪಾಲುದಾರ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಬಂದಿದೆ 90ರಿಂದ ಇವತ್ತಿನವರೆಗೆ. ಅದು ನಮ್ಮ ಜಿಲ್ಲಾಡಳಿತ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಮ್ಮ ಈ ಒಂದು ಕೆಲಸವನ್ನು ನೋಡಿ ನಮ್ಮನ್ನೊಂದು ಪಾಲುದಾರ ಸಂಸ್ಥೆಯಾಗಿ ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮ ಬಂದಾಗ ಅದನ್ನು ನಮ್ಮನ್ನವರು ಸಕ್ರಿಯವಾಗಿ ನಮ್ಮನ್ನು ಅದನ್ನು ಭಾಗವಹಿಸಿಕೊಂಡು ನಾವು ಕೂಡ ಅವರಿಗೆ ಸೇರಿ ಒಂದು ಪೂರಕವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಸೊ ಸಾಕ್ಷರತಾ ಆಂದೋಲನ ನಂತರ ಈ ಸಾಕ್ಷರೋತ್ತರ ಕಾರ್ಯಕ್ರಮವನ್ನು ನಾವು ಹೆಚ್ಚು ಮುತುವರ್ಜಿಯನ್ನು ತೆಗೆದುಕೊಂಡು ಅದಕ್ಕೆ ಜಿಲ್ಲಾ ಪಂಚಾಯತ್ ಬೆಂಬಲ ಕೊಟ್ಟು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದರ ನಂತರ ಯಾವ ಕಾರ್ಯಕ್ರಮ ತಗೊಂಡ್ರಿ? ಅದಾದ ನಂತರ ಬೇರೆ ಬೇರೆ, ಈಗ ಇದು ನಮ್ದಲ್ಲಿ ನಮ್ಮ ಏನು ನಂಬಿಕೆ ಅಂದರೆ ಯಾವುದೇ ಚಳವಳಿಗಳು, ಒಂದು ಇಂಗ್ಲೀಷ್ ಮಾತಿದೆ, ಎನಿ ಡೆವಲಪ್ಮೆಂಟ್ ವಿದೌಟ್ ದ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್ ಇಟ್ಸ್ ನಾಟ್ ದ ರಿಯಲ್ ಡೆವಲಪ್ಮೆಂಟ್. ಸೊ ಆ ಜನರನ್ನು ಭಾಗವಹಿಸುವಂತೆ ಮಾಡೋ ಕೆಲಸ ನಮ್ಮದು. ಸೊ ನಾವು ಈ ಚಳವಳಿ ಅಂದರೆ ಜನ ಸಹಭಾಗಿತ್ವ ಕೆಲಸದಲ್ಲಿ ಹೆಚ್ಚು ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡುವವರು. ಸೊ ನಮಗೇನಾಯಿತು, ಸಾಕ್ಷರತಾ ಆಂದೋಲನ ಕೂಡ ಒಂದು ಒಳ್ಳೆ ಯಶಸ್ವಿ ಪ್ರಯೋಗ. ನಾವು ಅಲ್ಲಿ ಮಾಡಿದ ನವಸಾಕ್ಷರ ಸಂಘಟನೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿತ್ತು. ಒಂದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನಲ್ಲಿ ನಿರಂತರವಾಗಿ ಒಂದು ಸೀರೀಸ್ ಆರ್ಟಿಕಲ್ ಅವರು ಮಾಡಿದರು, ಇದು ಇಡೀ ದೇಶಕ್ಕೆ ಹರಡಬೇಕು ಅಂತ. ಸೊ ಆ ರೀತಿಯಲ್ಲಿ ಭಾಗವಹಿಸುವ ಕೆಲಸ. ಅದೇ ರೀತಿ ನಂತರದಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಇರುವ ಬೇರೆ ಬೇರೆ ಜನರಿಗೆ ಜಾಗೃತಿ ಕೊಡುವಂಥ ಕೆಲಸ. ನಮ್ಮಲ್ಲಿ ನಾವು ಹೇಳ್ತೇವೆ ಯಾವಾಗಲೂ, ನಮ್ಮಲ್ಲಿ ತುಂಬ ಸಾಕ್ಷರತೆ ಇದೆ, ಸ್ವಲ್ಪ ಮಂದಿ ಮಾತ್ರ ಇತ್ತು. ಆದರೆ ಸಾಕ್ಷರದಾರರು ಬೇರೆ ಬೇರೆ ಬೇರೆ ವಿಚಾರಗಳಲ್ಲಿ ಸಾಕ್ಷರತರಲ್ಲ ನಾವು. ಉದಾಹರಣೆ ಜಲ ಸಾಕ್ಷರತೆ ಕಡಿಮೆ ಇದೆ, ಅಥವಾ ಈಗಾಗಲೇ ನಾವು ಸ್ವಚ್ಛತಾ ಸಾಕ್ಷರತೆ ಕಡಿಮೆ ಇದೆ, ಕಾನೂನು ಸಾಕ್ಷರತೆ ಕಡಿಮೆ ಇದೆ. ಸೊ ಈ ರೀತಿಯ ಬೇರೆ ಬೇರೆ ಚಿಕ್ಕ ಚಿಕ್ಕ ಚಳವಳಿಗಳನ್ನು ನಾವು ಅದರ ಮೂಲಕ ನಮ್ಮ ಟ್ರಸ್ಟಿನ ಮೂಲಕ ಈಗ ಸಾಕ್ಷರತಾ ಆಂದೋಲನ ರೀತಿಯಲ್ಲಿ ಸ್ವಚ್ಛತಾ ಆಂದೋಲನ, ಈ ಸ್ವಚ್ಛತಾ ಆಂದೋಲನ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಶಿಕ್ಷಣ ಟ್ರಸ್ಟ್ ಒಂದು ಲೀಡ್ ರೋಲ್ ತಗೊಂಡು ಕೆಲಸ ಮಾಡಿದೆ. ಅಂದರೆ ಯಾವಾಗ ಪ್ರಾರಂಭ ಮಾಡಿದ್ದು? ಅದು 2005ರಲ್ಲಿ ಈ ನಮ್ಮ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಜಾರಿಗೆ ಆಗಿದ್ದು 2005ರಲ್ಲಿ. ಸೊ 5ರಲ್ಲಿ ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿಗೆ ಅದು ಎಡಿ ನಮ್ಮ ರಾಜ್ಯದಲ್ಲಿ ಲಾಂಚ್ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಜನಶಿಕ್ಷಣ ಟ್ರಸ್ಟ್ ವತಿಯಿಂದ ಮಾನ್ಯ ಶ್ರೀನಾಥ್ ಶೆಟ್ಟರಿಗೆ ಅದರಲ್ಲಿ ಪ್ರಾಸ್ತಾವಿಕಕ್ಕೆ ಮಾತಾಡಲಿಕ್ಕೆ ಆ ಕ್ರಮ ಲಾಂಚ್ ಆಗುವಾಗ, ಆಗ ನಮ್ಮ ಜಬ್ಬರ್ ಖಾನ್ ಹೊಣ್ಣಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅದು ಗಂಜಿಮಠ ಪಂಚಾಯತ್ನಲ್ಲಿ ಅದು ಲಾಂಚ್ ಆಯಿತು ಪ್ರೋಗ್ರಾಮ್. ಆ ದಿವಸ ನಮಗೆ ಅದರ ಜವಾಬ್ದಾರಿನ ಹಚ್ಚಿದ್ರು ಅವರು. ಇದರಲ್ಲಿ ಅದರ ಬಗ್ಗೆ ಮಾತಾಡಿದ ನಂತರ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮನ್ನು ಆ ರೀತಿ ಕಟ್ಟಿ ಹಾಕಿಬಿಟ್ರು ಜಿಲ್ಲಾ ಪಂಚಾಯತ್ನವರು. ಸೊ ನಾವು ನಿರಂತರವಾಗಿ ಮತ್ತೆ ಆ ಕಾರ್ಯಕ್ರಮವನ್ನು ಕೂಡ ಜಿಲ್ಲೆಯಲ್ಲಿ ತೆಗೆದುಕೊಂಡು ಯಶಸ್ವಿ ಮಾಡಲಿಕ್ಕೆ. ಆವಾಗ ವಿಶೇಷವಾಗಿದ್ದದು ನಮಗೆ ನಮ್ಮ ಜಿಲ್ಲೆಯಲ್ಲಿ ಒಂದು 30% ಜನರಿಗೆ ಶೌಚಾಲಯ ಇರಲಿಲ್ಲ, ಒಂದು 70% ಶೌಚಾಲಯ ನಮ್ಮಲ್ಲಿ ಆಗಲಿ ಹೊಂದಿದಂಥ ಜನ ಇದ್ದರು ಬೇರೆ ಜಿಲ್ಲೆ ಕಂಪೇರ್ ಮಾಡಿದಾಗ. ಸೊ ಆವಾಗ ಕಾರ್ಯಕ್ರಮ ಈ ಸ್ವಚ್ಛತಾ ಆಂದೋಲನ ಪ್ರಾರಂಭದಲ್ಲಿ ಮುಖ್ಯ ಇದ್ದದ್ದೇ ಜನರಿಗೆ ಇಲ್ಲದಂಥ ಜನರಿಗೆ ಈ ಶೌಚಾಲಯ ಕಟ್ಕೊಳ್ಳಿಕ್ಕೆ ಮೋಟಿವೇಟ್ ಮಾಡುವಂಥ ಕೆಲಸ ಹೆಚ್ಚಿತ್ತು. ಸೊ ಆ ಜವಾಬ್ದಾರಿ ನಾವು ಹೆಚ್ಚು ಜನ ಶಿಕ್ಷಣ ಟ್ರಸ್ಟ್ ಮೂಲಕ ತೆಗೆದುಕೊಂಡು ಅವರಿಗೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ಜಿಲ್ಲಾ ಪಂಚಾಯತ್ ಸಹಕಾರ ದಿಸೆಯಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದು. ಅದು ಒಂದು ಸ್ವಚ್ಛತಾ ಆಂದೋಲನ. ಅದರಲ್ಲಿ ಕೂಡ ಜನ ಶಿಕ್ಷಣ ಟ್ರಸ್ಟ್ ಒಂದು ಮುಖ್ಯ ಪಾಲುದಾರ ಸಂಸ್ಥೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಜೊತೆಗೆ ಕೆಲಸ ಮಾಡಿದೆ. ಸೊ ಹಾಗಾಗಿ ನಮಗೆ ನಮ್ಮ ಜಿಲ್ಲೆಯ ಒಂದು ನಮ್ಮ ರಾಜ್ಯದ ಪ್ರಥಮ ಶೌಚಾಲಯ ಮುಕ್ತ ಜಿಲ್ಲೆ ಘೋಷಣೆಗೊಂಡದ್ದು. ಬಯಲು ಶೌಚಾಲಯ ಮುಕ್ತ ಜಿಲ್ಲೆ, ಬಯಲು ಶೌಚಾಲಯ ಮುಕ್ತ ಜಿಲ್ಲೆಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮವಾಗಿ ಘೋಷಣೆ ಆಗಲಿಕ್ಕೆ ಕಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಿದೆ. ಆ ದಿಸೆಯಲ್ಲಿ ಕೂಡ ನಾವು ಭಾಳಷ್ಟು ಅವರಿಗೆ ಬೆಂಬಲ ಕೊಟ್ಟು ಕೆಲಸ ಮಾಡಿದ್ದೇವೆ. ಆ ನಂತರ ಬೇರೆ ಬೇರೆ ಚಳವಳಿಗಳು, ಈಗ ಸ್ವಚ್ಛತಾ ಆಂದೋಲನ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಮಳೆ ಬರ್ತದೆ, ಆದರೆ ನೀರಿನ ಸಮಸ್ಯೆ ಇದೆ. ಈ ಜಲ ಸಾಕ್ಷರತೆ ಮತ್ತು ಅದರ ನಂತರ ಕಾನೂನು ಸಾಕ್ಷರತೆ, ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರದ ವತಿಯಿಂದ ನಾವು ಸುಮಾರು 5,000 ಜನರಿಗೆ, ಜನಸಾಮಾನ್ಯರಿಗೆ ಕಾನೂನು ಅಂತೇಳಿ ಒಂದು ಪುಸ್ತಕ ಅನ್ನು ರೀಚ್ ಮಾಡಿ ಎಲ್ಲ ಅಲ್ಲಲ್ಲಿ ಇಂಥ ಕಾರ್ಯಕ್ರಮ ರೂಪಿಸಿಕೊಂಡು ಈ ಕಾನೂನಿನ ಅರಿವು ಮೂಡಿಸುವಂಥ ಕೆಲಸ, ಕಾನೂನು ಸಾಕ್ಷರತಾ ಕಾರ್ಯಕ್ರಮ, ಜಲ ಸಾಕ್ಷರತಾ ಕಾರ್ಯಕ್ರಮ, ಮತ್ತು ವಿಶೇಷವಾಗಿ ಅದರ ನಂತರ ನಾವು ತಗೊಂಡಿರೋದು ಸೋಲಾರ್ ಸೌರ ವಿದ್ಯುತ್. ಯಾಕಂದರೆ ನಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ಈ ಇಂಥದ್ದು ವಿದ್ಯುತ್ ಸಮಸ್ಯೆ ಇದೆ. ಹೌದು, ವಿದ್ಯುತ್ ಸಮಸ್ಯೆ ಮಾತ್ರ ಅಲ್ಲ ಭಾಳಷ್ಟು ಪರಿಸರಕ್ಕೆ ಸಮಸ್ಯೆ ಇದೆ ಈ ವಿದ್ಯುತ್ತಿನಿಂದ. ಅದಕ್ಕಾಗಿ ನಾವು ಈ ಸೌರ ವಿದ್ಯುತ್ ನಮ್ಮ ಏನಿದೆ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಏನಿದೆ ಅದನ್ನು ಜನರಿಗೆ ಪಾಪ್ಯುಲರೈಸ್ ಮಾಡಲಿಕ್ಕೆ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ಭಾಳ ಯಶಸ್ವಿ ಆಯಿತು, ಸರಿ ಆಗ್ತಾ ಉಂಟು. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಸೆಲ್ಕೋ ಇಂಡಿಯಾದವರು, ಅವರಿಗೆ ಒಂದು ಕಲ್ಪನೆ ಇದೆ ಅಲ್ಲದರ ಸ್ಥಾಪಕರಿಗೆ ಹರೀಶ್ ಹಂದೆ ಅವರಿಗೆ, ಭಾರತವನ್ನು ಕತ್ತಲು ಮುಕ್ತ ಮಾಡಬೇಕು ಅಂತ. ಅದು ನಮಗೆ ತುಂಬ ಒಂಥರ ಆಲೋಚನೆ ಒಳ್ಳೆದಂತ ಅನಿಸಿತು. ಹಾಗಾಗಿ ನಮಗೆ ನಮ್ಮ ಅಷ್ಟು ದೊಡ್ಡದಾಗಿ ಒಂದು ಗ್ರಾಮದಲ್ಲಿ ಮಾಡಲಿಕ್ಕೆ ಆಗ್ತದೆ ಪ್ರಯತ್ನ ಮಾಡಬೇಕು ಅಂತ ನಾವು ಜನಶಿಕ್ಷಣ ಟ್ರಸ್ಟ್ ಅದನ್ನು ತೆಗೆದುಕೊಂಡು ಆ ಮಟ್ಟದಲ್ಲಿ ಸೆಲ್ಕೋ ಇಂಡಿಯಾ ಮತ್ತು ಸೆಲ್ಕೋ ಫೌಂಡೇಶನ್ ಅವರ ಒಂದು ಬೆಂಬಲದಿಂದ ಇದನ್ನು ಕೂಡ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಜನರಿಗೆ, ಯಾಕೆಂದರೆ ಅದಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಅದಕ್ಕೆ ನಮ್ಮಲ್ಲಿ ಹೇಗಿದೆ ಎಂ ಎಂ ಟಿ ಅಂತ ಹೇಳ್ತೇವೆ, ಅಂದ್ರೆ ಮೋಟಿವೇಶನ್ ನಮ್ಮ ಕಡೆಯಿಂದ, ಟೆಕ್ನಾಲಜಿ ಸೆಲ್ಕೋದವ್ರದ್ದು, ಹಣ ಜನರದ ಅಥವಾ ಸರಕಾರದ್ದು ಎಂ ಎಂ ಟಿ. ಈ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಈ ಜನರಿಗೆ ಇದನ್ನು ಪಾಪ್ಯುಲರೈಸ್ ಮಾಡಲಿಕ್ಕೆ, ಅಂದರೆ ಅದನ್ನು ಜನರಿಗೆ ಇದರ ಬಗ್ಗೆ ಜಾಗೃತಿ ಕೊಡಲಿಕ್ಕೆ ವಿಶೇಷವಾಗಿ ಕೆಲಸ ನಾವು ಮಾಡ್ತಾ ಬಂದಿದ್ದೇವೆ. ಅದು ಕೂಡ ನಮ್ಮ ವಿಷಯ ಬಾಳೆಪುಣಿ ವ್ಯಾಪ್ತಿಯಲ್ಲಿ ತುಂಬ ಈ ಕಾರ್ಯಕ್ರಮ ವಿಷಯ ಕೊರೋನಾದ ಸಂದರ್ಭದಲ್ಲಿ ಆವಾಗ ಭಾಳ ಜನರಿಗೆಲ್ಲ ಭಾಳ ಕಷ್ಟ ಇತ್ತು, ಬೇರೆ ಬೇರೆ ಕಾರಣಕ್ಕೆ ಲಾಕ್ಡೌನ್ನಿಂದಾಗಿ ಉದ್ಯೋಗ ಸಮಸ್ಯೆ ಇತ್ತು. ಅದಕ್ಕೆ ಈ ಜೀವನೋಪಾಯಕ್ಕೆ ಪೂರಕವಾದಂಥ ಕೆಲವು ಕಾರ್ಯಕ್ರಮ ನಾವಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ವು ಅವರ ಬೆಂಬಲದಿಂದ. ಅದರಲ್ಲಿ ಮುಖ್ಯವಾಗಿ ಈ ಶುಗರ್ ಕ್ಯಾನ್ನ ಕಬ್ಬಿನ ಹಾಲು ತೆಗೆಯುವಂತಹ ಯಂತ್ರ ಸೋಲಾರ್ ಪವರ್ಡ್ ಅದನ್ನು ಜನರಿಗೆ ಕೊಡಲಿಕ್ಕೆ, ಮತ್ತೆ ಟೈಲರಿಂಗ್ ಇದಕ್ಕೆ ಅವರಿಗೆ ವೃತ್ತಿ ಮಾಡುವವರಿಗೆ ಟೈಲರಿಂಗ್ ಮಿಷನ್ಗೆ, ಮತ್ತೆ ಹಾಲು ಕರೆಯುವ ಯಂತ್ರ ಮನೆಗಳಿಗೆ ಸೌರ ವಿದ್ಯುತ್, ಯಾರ್ಯಾರಿಗೆ ವಿದ್ಯುತ್ ಇಲ್ಲದ ಮನೆಗಳಿದ್ರೆ, ಶಾಲೆಗೆ ಹೋಗುವ ಮಕ್ಕಳಿದ್ರೆ, ಕೆಲವು ಅಲ್ಲಿ ಕೆಲವು ಮನೆಗಳಿತ್ತು ಆ ಮನೆಗಳಿಗೆ ಈ ವಿದ್ಯುತ್ ಕೊಡುವಂಥದ್ದು. ಅದಕ್ಕೆ ಒಂದು ಸ್ವಲ್ಪ ಆಗ ನಮ್ಮ ಸೆಲ್ಕೋ ಫೌಂಡೇಶನ್ ಸ್ವಲ್ಪ ಅದಕ್ಕೆ ಅವರ ಕಡೆಯಿಂದ ಸ್ವಲ್ಪ ಸಹಾಯಧನ ಕೊಟ್ಟಿದ್ರು, ಸ್ವಲ್ಪ ಜನ ಹಣ ಹಾಕಬೇಕು, ಉಳಿದನ್ನು ನಾವು ಕೊಡುವ ರೀತಿಯಲ್ಲಿ ಮಾಡಿ ಅಂತ ಕಾರ್ಯಕ್ರಮ ಮಾಡೋದರ ಮೂಲಕ, ಮತ್ತೆ ಅಂಗನವಾಡಿಗಳಿಗೆ ಫ್ಯಾನು ಮತ್ತೆ ಲೈಟು, ಎರಡು ಫ್ಯಾನು ಲೈಟ್ ಕೊಡಿಸುವಂಥದ್ದು. ಭಾಳ ಅಂಗನವಾಡಿಗಳಲ್ಲಿ ಬೇಸಿಗೆಯಲ್ಲಿ ಕರೆಂಟ್ ಇಲ್ಲದ ಭಾಳ ಸಮಸ್ಯೆ ಆಗ್ತಾ ಇತ್ತು ಮಕ್ಕಳಿಗೆ. ಅದಕ್ಕೆ ಇಂಥ ಸೋಲಾರ್ ಪವರ್ಡ್ ಫ್ಯಾನ್ಗಳು ಲೈಟು ಸುಮಾರು 159 ಅಂಗನವಾಡಿಗಳಿಗೆ ಇದರ ಮೂಲಕ ನಾವು ಈ ಜಿಲ್ಲೆಯಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಇದೆಲ್ಲ ನಮ್ಮ ಈ ಎಂಥದ್ದು ಸೋಲಾರ್ ಆಂದೋಲನ ಸೌರ ಅಭಿಯಾನ ಮೂಲಕ ಮಾಡಿರುವಂತಹ ಕಾರ್ಯಕ್ರಮ. ಸರಿ, ಈಗ ನೀವು ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ಸಾಮಾನ್ಯವಾಗಿ ಜನ ಸೇರಿಸುವುದು ಅಂದ್ರೆ ಬಹಳ ಕಷ್ಟದ. ನೀವು ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಮಾನ್ಯವಾಗಿ ನಿಮ್ಮ ಯಶಸ್ವಿಯಾಗಿದ್ದಾವೆ, ಈ ಜನ ಸೇರಿಸುವ ನಿಟ್ಟಿನಲ್ಲಿ ಯಾವ ತರ ಇದರ ಒಂದು ವ್ಯವಸ್ಥೆ ಹೇಗೆ? ಕರೆಕ್ಟ್. ಯಾಕೆಂದ್ರೆ ನಮ್ಮ ಯಾವುದೇ ಕಾರ್ಯಕ್ರಮ ಮಾಡುವಾಗ ನಾವು ಜನರ ಮುಂದಿಟ್ಟೇ ಕೆಲಸ ಮಾಡುವಂಥದ್ದು. ನಾನು ಆಗ ಹೇಳಿದಲ್ಲ, ಜನರ ಸಹಭಾಗಿತ್ವ ಇಲ್ಲದೆ ಯಾವುದೇ ಕಾರ್ಯಕ್ರಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ಇದಕ್ಕೆ ನಾವು ಜನರ ನಮ್ದು ಹೇಗೆ ಮೋಟಿವೇಶನ್ ಅಂದ್ರೆ, ಜನರಿಗೆ ಅವರಿಗೆ ಅದು ಬೇಕು ಅಂತ ಮನವರಿಕೆ ಮಾಡುವಂಥ ಕೆಲಸ ನಮ್ದು. ಈಗ ಸ್ವಚ್ಛತೆ ಆದರೂ ಅದು ಸ್ವಚ್ಛತೆಯ, ಈಗ ನಾವು ಈಗ ಇದರ ಬಗ್ಗೆ ಭಾಳಷ್ಟು ಕೆಲಸ ಆಗ್ತಾ ಉಂಟು. ಈಗ ಯಾಕೆ ಜನರಿಗೆ ಅದರ ಒಂದು ಮನವರಿಕೆ ಆಗಿಲ್ಲ, ಆ ಪ್ಲಾಸ್ಟಿಕ್ನ ಅಪಾಯದ ಬಗ್ಗೆ ಮನವರಿಕೆ ಮಾಡೋದು ಮುಖ್ಯ ಇದೆ. ಅದಕ್ಕಾಗಿ ನಾವು ಈ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಮುಖ್ಯ ಪ್ರಯತ್ನ ಮಾಡೋದು ಇದಕ್ಕೆ ಸಂಘಟಿತ ಪ್ರಯತ್ನ, ಮಾಧ್ಯಮ, ಈಗಾಗಲೇ ಆಕಾಶವಾಣಿ ಅಥವಾ ನಮ್ಮ ಯಶೋಗಾಥೆಗಳನ್ನು ಆಕಾಶವಾಣಿಗಳ ಮೂಲಕ ಅಥವಾ ಮಾಧ್ಯಮದ ಮೂಲಕ ಅದರ ಹೈಲೈಟ್ ಮಾಡುವಂಥದ್ದು, ಅದು ಹೆಚ್ಚು ಜನರಿಗೆ ಇನ್ನೂ ಪ್ರೇರಣೆ ಆಗ್ತದೆ. ಮತ್ತು ಅಲ್ಲಿ ಸೇರಿಸಿ ಜನರನ್ನು ಈ ನಮ್ಮ ಆ ಕೆಲಸ ಮಾಡಿದ ಜನರಿಂದಲೇ ಮಾತನಾಡಿಸುವುದು. ಈಗ ಒಬ್ಬ ಉದಾಹರಣೆಗೆ ಒಬ್ಬ ಮದ್ಯ ವ್ಯಸನಿಗೆ ಒಬ್ಬ ಮದ್ಯ ಮುಕ್ತನಾದವರಿಂದ ಮಾತಾಡಿದರೆ ಪ್ರೇರಣೆ ಆಗ್ತದೆ. ಸೊ ಈಗ ಸೋಲಾರ್ ಆಗಲಿ ಅಥವಾ ಯಾವುದೇ ಕಾರ್ಯಕ್ರಮ ಆಗಲಿ ಅದರಿಂದ ಯಶಸ್ವಿ ಆದವರು ಮಾತಾಡೋದ್ರೆ ಕೇಳಿದಾಗ ಮಾತ್ರ ಆ ಜನರಿಗೆ ಅದು ತಲುಪ್ತದೆ. ಸೊ ನಮ್ಮ ಕೆಲಸ ಹೆಚ್ಚಾಗಿ ಆ ರೀತಿ ನಾವು ಮಾಡುವಂಥದ್ದು. ಯಾವುದೇ ಕಾರ್ಯ ತಗೊಂಡಾಗ ಈಗ ಸೋಲಾರಿಗೆ ಹಾಕುವಾಗ ಸೋಲಾರ್ ಹಾಕಿ ಅದರ ಪ್ರಯೋಜನ ಪಡ್ಕೊಂಡವ್ರ ಹತ್ರ ಜನರ ಹತ್ರ ಮಾತಾಡಿಸುವಂಥ ನಮ್ಮ ಸಭೆ ಆದಾಗ ಆ ರೀತಿಯಲ್ಲಿ ಮಾಡಿ ನಾವು ಜನರನ್ನು ಹೆಚ್ಚು ಮೋಟಿವೇಟ್ ಮಾಡಲಿಕ್ಕೆ ಮಾಡುವಂಥದ್ದು, ಮತ್ತು ಅದರ ಅಗತ್ಯವನ್ನು ಅವರಿಗೆ ಮನವರಿಕೆ ಮಾಡಿಸುವಂಥ ಕೆಲಸವನ್ನು ಮುಖ್ಯವಾಗಿ ಆ ರೀತಿಯಲ್ಲಿ ಯಾರು ಅದನ್ನು ಮಾಡಿದ್ದಾರೆ ಅಂತ ಯಶೋಗಾಥೆಗಳನ್ನು ಮಾಧ್ಯಮದ ಮೂಲಕ ಮತ್ತು ಜನರಿಗೆ ತಿಳಿಸಿಕೊಂಡು ಬಳಸಿಕೊಂಡು ಜನರಿಗೆ ಹೆಚ್ಚು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವಂಥದ್ದು. ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಒಂದು ಅದರಲ್ಲಿ ಒಂದು ನೆಗೆಟಿವ್ ಅಥವಾ ಒಂದು ಬೇಡ ಅಂತ ಹೇಳುವಂತ ಒಂದು ಕ್ರಮ ಹೆಚ್ಚಾಗಿ ನಾವು ಕಂಡು ಬರುತ್ತದೆ. ಅದನ್ನು ಮೀರುವಂತಹ ಒಂದು ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರಿ ನೀವು? ಉದಾಹರಣೆಗೆ ಕಸದ ಇದರಲ್ಲಿ ಬೇಡಪ್ಪ ಕಸ ನಾವು ಹೇಗೋ ಮಾಡಿಕೊಂಡು ಹೋಗ್ತೇವೆ ಅಂತ ಹೇಳಿ ಇರುವಂತದ್ದು ಇರ್ತದೆ, ಅದನ್ನು ಹೇಗೆ ಇದು ಮಾಡುವಂಥದ್ದು? ಈಗ ಕಸ ಕೂಡ ಕಸಕ್ಕೆ ಅಂದ್ರೆ ಜನರಿಗೆ ಅದರ ಅಪಾಯದ ಅರಿವು ಮೂಡಿಸುವಂಥದ್ದು. ಈಗ ಉದಾಹರಣೆಗೆ ಇತ್ತೀಚೆಗೆ ದಿನಗಳಲ್ಲಿ ತುಂಬ ನಮ್ಮ ಜನರಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಈ ಕ್ಯಾನ್ಸರ್ ಹೆಚ್ಚಾಗ್ತಿರೋರ ಬಗ್ಗೆ ನಾವು ಅವ್ರು ಹೇಳಿದಾಗ ಜನರಿಗೆ ಸ್ವಲ್ಪ ಮಟ್ಟಿಗೆ ತಲುಪ್ತದೆ. ಈ ರೀತಿ ಇದು ಕೂಡ ಸ್ವಲ್ಪ ಬೇಕಾದರೆ ಅವರಿಗೆ ಸರಿಯಾದ ಅವ್ರಿಗೆ ಗೊತ್ತಾಗಬೇಕು ಹೇಗೆ ಅಂತ. ಆ ದಿಸೆಯಲ್ಲಿ ಅಂಥ ವಿಚಾರಗಳನ್ನು ಅವ್ರಿಗೆ ಹೆಚ್ಚು ತಿಳಿಸುತ್ತಾ, ಮತ್ತು ನೆಗೆಟಿವ್ ಇದ್ದೇ ಇರ್ತದೆ, ನೆಗೆಟಿವ್ ಇರುವ ಇಲ್ಲದನ್ನು ನಾವು ಅದನ್ನೇ ಹೆಚ್ಚು ಕೆಲಸ ಮಾಡೋದಿಲ್ಲ. ಅದಕ್ಕೆ ಪೂರಕವಾದ ಕೆಲಸ ಮಾಡ್ತಾ ಹೋದಾಗ ಆಟೋಮೆಟಿಕಲಿ ಅದು ಕಡಿಮೆ ಬರ್ತದೆ. ಆ ರೀತಿ ಹೆಚ್ಚು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಕಸದ ಅಥವಾ ಈ ಸ್ವಚ್ಛತೆಯ ಕಾರ್ಯಕ್ರಮ ನೀವು 2005 ಕೂಡ ಮಾಡ್ತಾ ಇದ್ದೀರಿ. ಮೊದಲು ಬಯಲು ಶೌಚಾಲಯ ಮುಕ್ತ ಒಂದು ಜಿಲ್ಲೆಯನ್ನಾಗಿ ಮಾಡುವಂತಹ ಕಾರ್ಯಕ್ರಮ ಮಾಡಿದ್ರಿ. ಈಗಿನ ಪ್ರಿಯಾರಿಟಿಗಳು ಮತ್ತು ಆಗಿನ ಇದು ಪ್ರಿಯಾರಿಟಿಗಳು, ನಿಮ್ಮ ಆದ್ಯತೆಗಳು ಬೇರೆ ಬೇರೆ. ಈ ಸುಮಾರು ಇಷ್ಟು ವರ್ಷದ ಈ ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ಜನರಿಗೆ, ಅದರಲ್ಲಿ ಮುಖ್ಯವಾಗಿ ಹಳ್ಳಿಯ ಜನರಿಗೆ ಈ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಅರಿವು ಆಗಿದೆ ಅಂತ ನಿಮ್ಗೆ ಅನ್ನಿಸ್ತದ? ಸರ್, ನಮ್ಮಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ ತಗೊಂಡ್ರು ಇದೆಲ್ಲ ನಾವು ಹೇಳೋ ಅಪಾಯದ ಅರಿವಿದೆ. ಆದರೆ ಏನಾಗ್ತದೆ ಅಂದರೆ ಅದರ ನಾನೀಗಾಗಲಿ ಈ ಒಂದು ಈ ಸ್ವಚ್ಛತಾ ಸಂಸ್ಕೃತಿ ನಮ್ಮಲ್ಲಿ ಬೆಳೆಯುವುದಿಲ್ಲ. ಅಂದರೆ ಅದು ಯಾಕೆ ಆಗೋದಿಲ್ಲ ಅಂದರೆ ನಾವು ಚಿಕ್ಕ ಮಕ್ಕಳಿಂದ ಇರುವಾಗ ನಾವು ಇದನ್ನು ಈಗ ಅದನ್ನೇ ಪ್ಲಾಸ್ಟಿಕ್ ಬಗ್ಗೆ ಈಗ ತಗೊಂಡ್ರು ಆ ಮಕ್ಕಳಿಗಿಂತ ನಾವು ಮಾಡದೇ ಇರುವುದರಿಂದ ಈಗ ಮಕ್ಕಳು ಕೂಡ ಪ್ಲಾಸ್ಟಿಕನ್ನು ಬಿಸಾಡುವಂಥ ಸಂಸ್ಕೃತಿ ಯಾಕೆ ಬರ್ತದೆ ಅಂದರೆ ಅದರ ಅರಿವಿನ ಚಿಕ್ಕ ಮಕ್ಕಳಿರುವ ನಾವು ಹೇಳಿಕೊಡುವುದಿಲ್ಲ. ಈಗ ನಮಗೆ ಈಗ ಮನವರಿಕೆ ಆಗ್ತಾ ಇರುವುದು ಏನಂದರೆ ಬಹುಶಃ ಈ ಹಂತದಲ್ಲಿ ಈ ನಮ್ಮ ಜನರೇಷನ್ನಲ್ಲಿ ಈ ಇದರ ಬಗ್ಗೆ ತುಂಬ ನಮಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಈ ಸ್ವಚ್ಛತೆಯನ್ನು ಕೂಡ ಜನರಲ್ಲಿ ಸಂಸ್ಥೆ ಬೆಳೆಸಬೇಕಾದ್ರೆ ಮಕ್ಕಳಿಂದ ಪ್ರಾರಂಭ ಆಗಬೇಕು. ಅದಕ್ಕೆ ನಾವೀಗ ಹೆಚ್ಚಾಗಿ ಶಾಲೆಗಳಲ್ಲಿ ಹೋಗಿ ಈ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಚಿಕ್ಕ ಮಕ್ಕಳಿಂದಲೇ ಈ ಸಂಸ್ಕೃತಿ ಬೆಳೆಸದಿದ್ದರೆ ನಮಗೇನು ಮಾಡಲಿಕ್ಕಾಗೋದಿಲ್ಲ. ಇದು ನಮಗೆ ಭಾಳ ಒಂದು ದೊಡ್ಡ ಕಷ್ಟ ಏನಂದರೆ ನಮಗೊಂದು ಇದಿದೆ ನಮ್ಮ ವಿಶ್ವದಲ್ಲಿ ಭಾಳ ದೊಡ್ಡ ಸಮಸ್ಯೆ ಅಂದರೆ ಒಂದು ನಮ್ಮ ಮೈಂಡ್ ಸೆಟ್ ಅಂತ ಇದೆಲ್ಲ ಮನೋಭಾವದ ಬದಲಾವಣೆ ಮಾಡೋ ದೊಡ್ಡ ಟಫೆಸ್ಟ್ ಟಾಸ್ಕ್. ಹೌದು, ಹಾಗಾಗಿ ಈ ಕೆಲಸಕ್ಕೆ ನಾವು ಹೆಚ್ಚೀಗ ಯಾಕೆಂದ್ರೆ ಆ ಮನೋಭಾವ ಒಂದು ಸೆಟ್ ಆದ ಮನೋಭಾವವನ್ನು ತೆಗಿಲಿಕ್ಕೆ ಭಾಳ ಕಷ್ಟ ಇದೆ. ಹೌದು, ಹಾಗಾಗಿ ನಮಗೆ ಸಮಸ್ಯೆ ಆಗ್ತಾ ಇರೋದೀಗ ನಾವು ಹೇಳಿದಾಗ ಎಲ್ಲ ನಮಗೆ ಸ್ವಚ್ಛತೆ ಇರಲಿ ಪ್ರತಿಯೊಂದು ಕಷ್ಟ ಏನಂದರೆ ಒಂದು ರಾಂಗ್ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಆ ಮೈಂಡ್ ಸೆಟ್ ಚೇಂಜ್ ಮಾಡೋ ದೊಡ್ಡ ಸವಾಲು. ಹೌದು, ಅದಕ್ಕೆ ಈಗ ನಾವೀಗ ಹೊರಟಿರೋ ಚಿಕ್ಕಂದಿನಿಂದ ಮಾಡಲಿಕ್ಕೆ ಸ್ವಚ್ಛತೆ ತಗೊಂಡಾಗ ಈಗ ಚಿಕ್ಕ ಮಕ್ಕಳಿಂದ ಇದು ಬೆಳೆದು ಬರಬೇಕು. ಆ ಮಕ್ಕಳಿಗೆ ಅದು ಅಪಾಯದ ಅರಿವು ಆಗಿ ಮಕ್ಕಳಿಗೆ ಹುಷಾರಿರ್ತದೆ, ಅಪಾಯವನ್ನು ಹೇಳಿದ ಅರ್ಥ ಆಗ್ತದೆ ಅವರಿಗೆ. ಸೊ ಅದಕ್ಕೆ ಈ ಪ್ರಯತ್ನನ ಪ್ರಾರಂಭ ಮಾಡಿದ್ದೇವೆ. ಹಾಗೆ ನಮ್ಮ ನಿರೀಕ್ಷೆ ಏನಂದರೆ ಮುಂದಕ್ಕೆ ಈ ಚಿಕ್ಕ ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಿ ಮುಂದಿನ ಒಂದು ಇದಕ್ಕೆ ಕೊಂಡೋಗ್ಬೇಕಾದ್ರೆ ಇಲ್ಲಿಂದ ಕೆಲಸ ಆಗದಿದ್ದರೆ ಇದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ದೊಡ್ಡ ಜನರು ಇದನ್ನು ಮಾಡಲಿಕ್ಕೆ ಭಾಳ ಕಷ್ಟ ಇದೆ, ಆಗೋದಿಲ್ಲ ಅಂತಲ್ಲ, ತುಂಬ ಕಷ್ಟ ಇದೆ. ಮತ್ತು ಇದಕ್ಕೆ ಇನ್ನೊಂದು ಬೇಕಾಗಿರೋ ನಮ್ಮ ಕಾನೂನುಗಳ ಅನುಷ್ಠಾನ ಎನ್ಫೋರ್ಸ್ಮೆಂಟ್ ಆಫ್ ದಿ ಏನೇ ಪ್ರಿವೈಲಿಂಗ್ ಆ್ಯಕ್ಟ್ ಇದೆ ಅದನ್ನು ಮಾಡಲಿಕ್ಕೆ ಕೂಡ ಕೆಲಸ ಆಗಬೇಕಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಅದರದ್ದು ಕೂಡ ಸಮಸ್ಯೆ ಇದೆ, ಈ ಕಾನೂನುಗಳು ಸರಿಯಾಗಿ ಅನುಷ್ಠಾನ ಆಗದೇ ಇರುವುದು. ಸೊ ಆ ಪ್ರಶ್ನೆಗಳಿಂದಾಗಿ ಇದು ಮತ್ತೆ ನಮಗೆ ಭಾಳ ಕಷ್ಟ ಆಗ್ಲಿಕ್ತಾ ಇರೋದು. ಅದಕ್ಕಾಗಿ ಈ ಕಾನೂನು ಅನುಷ್ಠಾನದ ಬಗ್ಗೆ ಹೆಚ್ಚು ಕೆಲಸ ಆಗಬೇಕು. ಮತ್ತೆ ಕೆಲವು ಸಲ ಒಂದು ವಿಷಯ ನಮಗೆ ತೋರ್ತದೆ, ಕೆಲವು ನಮಗೆ ಸುಲಭ ಅಂತ ತೋರ್ತದೆ. ಈಗ ನಾವು ಒಂದು ಅಂಗಡಿಗೆ ಹೋಗ್ತೇವೆ, ಅಂಗಡಿಗೆ ಹೋದ ಕೂಡಲೇ ಚೀಲ ತಗೊಂಡುಕೊಂಡು ಹೋಗುವುದು ಕಷ್ಟ, ಅಲ್ಲಿದ್ದ ಪ್ಲಾಸ್ಟಿಕ್ ಅವನ ಹತ್ರವೇ ಕೇಳಿ ಆ ತೊಟ್ಟೆಯಲ್ಲಿ ಹಾಕಿಕೊಂಡು ಬರುವುದು ಸುಲಭ. ಈ ಥರದ ಮನೋಭಾವನೆ ನಮಗೆ ಬದಲಾದರೆ ಮಾತ್ರ ನಮ್ಮ ಸರ್ ಇದೆಲ್ಲ ನಾನು ಹೇಳಿದಾಗ ಇದೊಂದು ಮನೋಭಾವದ ಸಮಸ್ಯೆ. ಈ ಮನೋಭಾವದ ಬದಲಾಗದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ದಾರಿ, ಇದಕ್ಕೆ ಜನರ ಮನೋಭಾವ ಬದಲಾವ ರೀತಿಯಲ್ಲಿ ಕೆಲಸ ಆಗಬೇಕಾಗ್ತದೆ. ಈಗ ನಿಮಗೆ ಈ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಅಂತ ಹೇಳಿದ್ರೆ ಈಗ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಥವಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮಗೆ ಇದಕ್ಕೆ ಸಹಾಯ ಅಥವಾ ನಿಮಗೆ ಪ್ರೋತ್ಸಾಹ ಯಾವ ರೀತಿ ಉಂಟು? ಈಗ ನಾವು ಪಂಚಾಯತ್ನಲ್ಲಿ ನಮಗೆ ಒಂದು ಭಾಳ ಜನಶಿಕ್ಷಣ ಟ್ರಸ್ಟ್ಗೆ ಒಂದು ಪೂರಕ ವಾತಾವರಣ ಅಂದರೆ ನಮ್ಮ ಜಿಲ್ಲೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಜನಶಿಕ್ಷಣ ಟ್ರಸ್ಟಿನ ಬಗ್ಗೆ ಗೊತ್ತಿದೆ. ಯಾಕೆಂದರೆ ಅಲ್ಲಿರುವ ಎಲ್ಲ ಅಧಿಕಾರಿಗಳು ನಾವು ಕಳೆದ ಇಷ್ಟೊಂದು 2 ದಶಕಗಳಿಂದ ಕೆಲಸ ಮಾಡ್ತಾ ಇರೋದರಿಂದ ಅವ್ರಿಗೆ ಗೊತ್ತಿರೋ ನಮ್ಮ ಒಂಥರದ ನಮಗೆ ಒಂದು ಅವರ ಒಂದು ಏನು ಆಕ್ಸೆಪ್ಟೆನ್ಸ್ ಅಂತ ಇದೆ. ಹೌದು, ಹಾಗಾಗಿ ನಾವು ಹೇಳಿದಾಗ ಆ ರೀತಿಯಲ್ಲಿ ನಮಗೆಲ್ಲ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಏನು ಸಮಸ್ಯೆ ಏನಿಲ್ಲ. ಬಟ್ ಅಂದರೆ ಅದಕ್ಕೆ ಎಲ್ಲ ನಾವು ಈ ಕೆಲಸವನ್ನು ಯಾವುದೇ ಕೆಲಸವನ್ನು ಜನಶಿಕ್ಷಣ ಟ್ರಸ್ಟ್ ಮಾಡುವಾಗ ಇನ್ನೊಂದು ದೊಡ್ಡ ನಮಗೆ ನಂಬಿಕೆ ಏನಂದರೆ ಜನಶಿಕ್ಷಣ ಟ್ರಸ್ಟ್ ಆಗಿ ಕಾರ್ಯಕ್ರಮ ರೂಪಿಸುವುದಿಲ್ಲ. ಜನಶಿಕ್ಷಣ ಟ್ರಸ್ಟ್ ಮುಖ್ಯದ ಏನಂದರೆ ಸರ್ಕಾರದಿಂದ ಇರುವಂಥ ಸಂಸ್ಥೆಗಳು, ಅಂದರೆ ಉದಾಹರಣೆಗೆ ಗ್ರಾಮ ಪಂಚಾಯತಿ, ಅದು ಬಲ ಆಗಬೇಕು. ಅದು ಹೆಚ್ಚು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಬೇಕು. ಅದಕ್ಕೆ ಪೂರಕವಾಗಿ ಜನಶಿಕ್ಷಣ ಟ್ರಸ್ಟ್ ಕೆಲಸ ಮಾಡ್ತಾ ಬರೋದು. ಆ ದಿಸೆಯಿಂದ ಜಿಲ್ಲಾ ಪಂಚಾಯತ್ ರಾಜ್ ವ್ಯವಸ್ಥೆಗಳು ನಮ್ಮನ್ನು ತುಂಬ ಒಪ್ಪಿಕೊಂಡಿದೆ. ಹಾಗಾಗಿ ನಾವು ಏನೇ ಕೆಲಸ ಮಾಡಿದ್ರು ಅದನ್ನು ಮುಂದೆ ಇಟ್ಟುಕೊಂಡು, ಜನ ಈಗ ಪಂಚಾಯಿತಿಯನ್ನು ಮುಂದೆ ಇಟ್ಟುಕೊಂಡು ನಾವು ಕೆಲಸ ಮಾಡುವಂಥದ್ದು. ಗ್ರಾಮ ಸರ್ಕಾರ, ನಮ್ಮ ಕಲ್ಪನೆ ಏನಂದ್ರೆ ನಮ್ಮ ಈ ಸಮಸ್ಯೆ ಬಗೆಹರಿಬೇಕಾದ್ರೆ ಗ್ರಾಮ ಸರ್ಕಾರ ಭದ್ರ ಆಗಬೇಕು. ಈಗ ಏನು ನಮ್ಮ ರಾಜ್ಯ ರಾಷ್ಟ್ರಮಟ್ಟ ಸರ್ಕಾರ ಇದೆ, ಅದೇ ರೀತಿಯಲ್ಲಿ ಗ್ರಾಮ ಸರ್ಕಾರ ಅದು ಸ್ಟ್ರಾಂಗ್ ಆಗಿ ಈಗ ಸ್ವಚ್ಛತೆಯನ್ನು ಕೂಡ ಅದೊಂದು ಪ್ರಿಯಾರಿಟಿ ಕಾರ್ಯಕ್ರಮ ಅದು ತಗೊಳ್ಬೇಕು. ಅದಕ್ಕೆ ತಗೊಳ್ಳಿಕ್ಕೆ ಬೇಕಾದ ಪ್ರೇರಣೆಯನ್ನು ಮಾಡ್ತಾ ಇದೆ, ಅದನ್ನು ಅವ್ರು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಈಗ. ಹಾಗಾಗಿ ಈಗಾಗಲೇ ನಮ್ಮ ಬೇರೆ ಬೇರೆ ಪ್ರಯೋಗಗಳು ಇದು ನರಿಂಗಾಣ ಇರ್ಬೋದು, ಬಾಳೆಪುಣಿ ಇರ್ಬೋದು, ಬೇರೆ ಬೇರೆ ಎಲ್ಲ ಜಿಲ್ಲೆಯ ಎಲ್ಲ ಪಂಚಾಯತಿಗಳಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದಾಗ ನಾವೇನೇ ವಿಚಾರ ಹೇಳಿದಾಗ ಅವರನ್ನು ಆಕ್ಸೆಪ್ಟ್ ಮಾಡ್ತಾರೆ, ನಾವು ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಗ್ರಾಮ ಸರ್ಕಾರದ ಮೂಲಕ ಕೆಲಸ ಮಾಡುವಂಥ ನಮ್ಮೊಂದು ಮುಖ್ಯ ನಮ್ಮ ಆಲೋಚನೆ ಇರುವುದು. ಅದಕ್ಕಾಗಿ ನಮ್ಮ ಹೆಚ್ಚಿನ ಕೆಲಸಗಳಿಗೆ ಪೂರಕವಾದ ಒಂದು ಬೆಂಬಲ ಕಡೆಯಿಂದ ನಮಗೆ ಸಿಗ್ತಾ ಉಂಟು. ಈಗ ಇದಕ್ಕೆ ದುಡ್ಡಿಂದ ಏನಾದರೂ ವ್ಯವಸ್ಥೆ ನಿಮ್ಮ ಇದರಲ್ಲಿ ಇದೆಯಾ ಅಥವಾ ಇದರ ಮೂಲಕ ಆಗುವಂತದ್ದು ಏನಾದರೂ? ಜನಶಿಕ್ಷಣ ಟ್ರಸ್ಟ್ಗೆ ಈ ಜಿಲ್ಲೆಯಲ್ಲಿ ಒಂದು ಅಸ್ತಿತ್ವ ಬಂದಿದ್ರೆ ಅದು ಯಾವುದಂದ್ರೆ ದುಡ್ಡಿಲ್ಲದೆ ಮಾಡಬಹುದಾದ ದೊಡ್ಡ ಕೆಲಸಗಳು. ಜನಶಿಕ್ಷಣ ಟ್ರಸ್ಟ್ ಯಾವತ್ತು ದುಡ್ಡು ಒಟ್ಟು ಮಾಡಿ ಕೆಲಸ ಮಾಡೋದು, ನಾನು ಹೇಳಿದಲ್ಲ ಎಲ್ಲಿ ದುಡ್ಡು ಇದೆ, ಈಗ ಸರ್ಕಾರ ದುಡ್ಡಿದೆ, ಆ ದುಡ್ಡು ಸರಿಯಾಗಿ ವಿನಿಯೋಗ ಆಗಲಿಕ್ಕೆ ನಾವು ಪ್ರಯತ್ನ ಮಾಡುವಂಥದ್ದು. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ನಾವು ಜೀರೋ ಅಂದರೆ ಶೂನ್ಯದಿಂದ ಕೆಲಸ ಮಾಡುವಂಥದ್ದು, ಅದನ್ನು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಿದಾಗ ಅದಕ್ಕೆ ಮತ್ತೆ ಹಣ ಸಮಸ್ಯೆ ಆಗುವುದಿಲ್ಲ, ಹಣ ಕೂಡಿ ಬರ್ತದೆ. ಯಾವುದೇ ನಾವು ಕೆಲಸ ಪ್ರಾರಂಭ ಮಾಡಿದರೆ ಅಲ್ಲಿರೋ ಕೆಲ ನಾನು ಹೇಳಿದೆ ಸಮನಮಸ್ಕ ಜನರಿದ್ದಾರೆ, ಆ ಕೆಲಸ ಅವರು ಒಪ್ಪಿಗೆ ಆಗ್ತದೆ, ಅವರು ಬಂದು ಅದಕ್ಕೆ ಬೆಂಬಲ ಕೊಡ್ತಾರೆ. ಜನಶಿಕ್ಷಣ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಬರೋದು ಆ ದಿಸೆಯಲ್ಲಿ. ಹೆಚ್ಚಿನಾಗಿ ಏನು ಮಾಡ್ತಾರೆ, ಮೊದಲು ಅದಕ್ಕೆ ಒಂದು ಬಜೆಟ್ ಮಾಡ್ತಾರೆ. ಜನಶಿಕ್ಷಣ ಟ್ರಸ್ಟ್ ಮೊದಲನೇದಾಗಿ ಯಾವುದೇ ಒಂದು ಬಜೆಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಒಂದು ಒಳ್ಳೆ ಆಲೋಚನೆ ಇದ್ದರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪ್ರಾರಂಭ ಆಗ್ತದೆ, ಅದಕ್ಕೆ ಹಣಗಳು ಪೂರಕವಾಗಿ ಬರ್ತದೆ. ಅದು ನಮ್ಮ ಸರ್ಕಾರ ಮತ್ತು ನಮ್ಮ ಜನರಿಂದ ನಮಗೆ ಕೂಡಿ ಬಂದು ಇಷ್ಟೋರೇ ಕೂಡ ಯಾಕಂದರೆ ಜನಶಿಕ್ಷಣ ಬಹಳ ಶೂನ್ಯದಲ್ಲಿ ಕೆಲಸ ಮಾಡುವಂಥದ್ದು. ಈಗ ಉದಾಹರಣೆಗೆ ಜನಶಿಕ್ಷಣ ಟ್ರಸ್ಟ್ ತುಂಬ ಫಂಡ್ ಇಟ್ಕೊಂಡು ಕೆಲಸ ಮಾಡುವುದಿಲ್ಲ. ನಮ್ಮ ಕೆಲಸಕ್ಕೆ ಜನಶಿಕ್ಷಣ ಟ್ರಸ್ಟಿಗೆ ಒಬ್ಬರು ಸಿರಿಲ್ ಜೋಸೆಫ್ ಡಿ ಸಿಲ್ವಾ ಅಂತ ಹೇಳುವರು, ಅವರೊಂದು ಮನೆಯನ್ನು ಕಳೆದ 30 ವರ್ಷದಿಂದ ಬಿಟ್ಟುಕೊಟ್ಟಿದ್ದಾರೆ ಉಚಿತವಾಗಿ, ಅದಕ್ಕೆ ಯಾವುದೇ ಬಾಡಿಗೆ ಕೊಡುವುದಿಲ್ಲ. ನಾವು ಆ ಮನೆಯಲ್ಲಿದ್ದು ನಮ್ಮ ಜನಶಿಕ್ಷಣ ಪ್ರಾರಂಭ ಮಾಡಿದ್ದು ಅಲ್ಲಿಂದ. ಈಗ ಮುಡಿಪಿನಲ್ಲಿ ಒಂದು ಚಿಕ್ಕ ಟ್ರೈನಿಂಗ್ ಸೆಂಟರ್ ನ ಪ್ರಾರಂಭ ಮಾಡಿದ್ದೇವೆ. ಸೊ ಕಳೆದ 30 ವರ್ಷಗಳಿಂದ ಅವರು ಆ ರೀತಿಯ ಒಂದು ಸಹಾಯವನ್ನು ಮಾಡಿದ್ದಾರೆ. ಈಗ ಜನಶಿಕ್ಷಣ ಟ್ರಸ್ಟ್ಗೆ ಆಚೆ ಓಡಾಡಲಿಕ್ಕೆ ವ್ಯವಸ್ಥೆ ಬೇಕು, ಅದನ್ನು ಮನವರಿಕೆ ಮಾಡಿಕೊಂಡು ನಮ್ಮ ಹಿಂದಿನ ಜಿಲ್ಲಾಧಿಕಾರಿಯಾಗಿದ್ದು ಮತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ನಿವೃತ್ತ ಆದ ಭರತ್ ಲಾಲ್ ಮೀನಾ ಅವರು, ಅವರು ಒಂದು ವಾಹನವನ್ನು ಮೊಬಿಲೈಸ್ ಮಾಡಿ ಕೊಟ್ಟಿದ್ದಾರೆ. ನಾವು ಜನಶಿಕ್ಷಣ ಟ್ರಸ್ಟ್ ಓಡಾಡುವಂತಹ ಒಂದು ವ್ಯವಸ್ಥೆಗೆ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಒಬ್ಬರು ನಿವೃತ್ತ ಮುಖ್ಯ ನ್ಯಾಯಾಧೀಶರು ಡಿ ಎಂ ಚಂದ್ರಶೇಖರ್ ಅಂತ ಇದ್ರು, ಅವರೀಗ ಇಲ್ಲ, ಅವರೊಬ್ಬರು ಆದರ್ಶ ನ್ಯಾಯಾಧೀಶರು. ಅವರು ಕೊನೆಯ ಅವರ ಉಸಿರು ಇರುವವರೆಗೆ ನಮಗೆ ಅವರ ಇದರಿಂದ ಹಣವನ್ನು ಕಲಿಸಿಕೊಡ್ತಾ ಇದ್ರು ಅವರ ಪೆನ್ಷನ್ನಿಂದ. ಸೊ ನಾನು ಹೇಳ್ತಾ ಇರೋದು ಈ ರೀತಿ ನಮಗೆ ಈ ಜನರ ಬೆಂಬಲ. ಹಾಗೆ ಜನಶಿಕ್ಷಣ ಟ್ರಸ್ಟ್ನಲ್ಲಿ ತುಂಬ ಹಣ ಇರುವುದಿಲ್ಲ, ನಮಗೆ ಇಂಥ ರೀತಿಯ ಜನರ ಪ್ರೋತ್ಸಾಹದಿಂದ ಮತ್ತು ಜಿಲ್ಲಾ ಪಂಚಾಯತ್ ಅವರೆಲ್ಲ ಬೆಂಬಲದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಈಗ ಮಾಡ್ತಾ ಇರುವಂಥ ಆಂದೋಲನ ಇದು ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಒಂದು ದೊಡ್ಡ ಆಂದೋಲನವಾಗಿ ರೂಪುಗೊಳ್ಳಬಹುದು ಅಂತ ನಿಮಗೆ ಒಂದು ನಂಬಿಕೆ ಇದೆಯಾ ಸರ್? ಖಂಡಿತ, ಯಾಕೆಂದ್ರೆ ನಾವು ಇಷ್ಟುವರೆಗೆ ಇನಿಷಿಯೇಟ್ ಮಾಡಿದ ಯಾವುದೇ ಆಂದೋಲನಗಳು ವಿಫಲ ಆಗಲಿಲ್ಲ. ನಾವು ಸುಮಾರು ಹೆಚ್ಚು ಕಮ್ಮಿ ಈಗಾಗಲೇ ನಾವು ಬೇರೆ ಬೇರೆ ಅದು ಜಲಸಾಕ್ಷರತೆ ಆದಿವಾಸಿ ಅಭಿಯಾನ ಇನ್ನೊಂದು ನಾನು ಹೇಳಲಿಲ್ಲ ಕುಗ್ರಾಮ ಸುಗ್ರಾಮ, ಹಿಂದೆ ಒಂದು ಕುಗ್ರಾಮ ಅಂತ ಒಂದು ಇದಾಗಿತ್ತು, ಆ ಜಿಲ್ಲೆಯಲ್ಲಿ ಕೂಡ ನಾವು ಕೆಲಸ ಮಾಡಿ ಒಂದು ಎರಡು ಕೆಲಸ ಮಾಡಿದ್ದೇವೆ ಅಂತ. ಕುಗ್ರಾಮ ಸುಗ್ರಾಮ ಅಭಿಯಾನ, ಆದಿವಾಸಿ ಅಭಿಯಾನ, ಸಾಕ್ಷರತಾ ಅಭಿಯಾನ, ಜಲಸಾಕ್ಷರತಾ ಅಭಿಯಾನ, ಇಂಥೆಲ್ಲ ಒಂದು 15 ಥರದ ಇಂಥ ಚಿಕ್ಕ ಚಿಕ್ಕ ಅಭಿಯಾನಗಳನ್ನು, ಅದು ದೊಡ್ಡ ಮಟ್ಟದ ಅಭಿಯಾನ ಮತ್ತು ನಮ್ಮದೇ ಲೆವೆಲ್ನಲ್ಲಿ ಕೆಲವು ಇಂಥ ಚಿಕ್ಕ ಅಭಿಯಾನಗಳನ್ನು ಇನಿಷಿಯೇಟ್ ಮಾಡಿದ್ದೇವೆ. ಎಲ್ಲ ಅಭಿಯಾನಗಳು ಕೂಡ ಒಂದು ಸುಸ್ಥಿರವಾಗಿ ಅದೇ ನಡ್ಕೊಂಡು ಹಾಗೆ ಇವತ್ತಿಗೂ ಕೊಳ್ಳೆಗಾಲಕ್ಕೆ ಹೋದರೆ ಆ ಸಂಘಟನೆ ಒಂದು ಸುಸ್ಥಿರವಾದ ಆದಿವಾಸಿ ಸಂಘಟನೆಯಾಗಿ ನಡೀತಾ ಉಂಟು. ಅದು ಯಾಕೆ ನಾವು ಹೇಳ್ತೇವೆ ಅದನ್ನು ಯಾರು ಕೂಡ ಸೋಷಿಯಲ್ ಆಡಿಟ್ ಮಾಡ್ಬೋದು ಹೋಗಿ. ಸೊ ಆ ಥರದ ಕೆಲಸ ಯಾವುದೇ ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಾನು ಏನು ಹೇಳ್ತೇನೆ ಅಂದರೆ ನಾವು ಮಾಡಿದ ಯಾವುದೇ ಆಂದೋಲನಗಳು ಒಂದು ಸಸ್ಟೇನ್ ಆಗುವಂಥ ರೀತಿಯಲ್ಲಿ ನಾವು ಅದನ್ನು ಇನಿಷಿಯೇಟ್ ಮಾಡಿ, ಅದು ಯಾಕೆ ಸಸ್ಟೇನ್ ಆಗ್ತದೆ ಅಂದರೆ ಅದನ್ನು ನಾವು ನಡೆಸುವುದಿಲ್ಲ, ಅದು ಆ ಜನರು ನಡೆಸುವಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಆ ಜನ ತೆಗೆದುಕೊಂಡು ಅದನ್ನು ಮುಂದೆ ಕೊಂಡೋಗ್ತಾರೆ. ಒಳ್ಳೆಯದು ಸರ್. ಮುಖ್ಯವಾಗಿ ನೀವು ನಡೆಸ್ತಿರುವಂತಹ ಹಲವಾರು ಅಭಿಯಾನಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಈಗ ಮಾಡ್ತಾ ಇರುವಂತಹ ಈ ಕಸ ಮುಕ್ತ ಜಿಲ್ಲೆ ರಾಜ್ಯ ರಾಷ್ಟ್ರ ಈ ಅಭಿಯಾನ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಇಲ್ಲಿಯವರೆಗೆ ಬಂದು ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ ಸರ್. ಅದೇ ರೀತಿ ನಮ್ಮ ಮಂಗಳೂರು ಆಕಾಶವಾಣಿ ಕೂಡ, ಯಾಕೆಂದರೆ ಜನಶಿಕ್ಷಣ ಟ್ರಸ್ಟ್ ಮಾಡಿದ ಯಾವುದೇ ಕೆಲಸದ ಸಮಾನ ಪಾಲು ಮಂಗಳೂರು ಆಕಾಶವಾಣಿಗಿದೆ. ಯಾಕೆಂದರೆ ಅದು ನಿರಂತರವಾಗಿ ನಮ್ಮ ಯಾವುದೇ ಕೆಲಸವನ್ನು ಈ ರೀತಿ ತಂದು ಇಂಥ ಯಶೋಗಾಥೆಗಳನ್ನು ಇಲ್ಲಿ ನಿರೂಪಣೆಗೆ ಅವಶ್ಯ ಮಾಡಿಕೊಟ್ಟಿರೋದ್ರಿಂದ ಇದು ತುಂಬ ವಿಸ್ತಾರ ಆಗಲಿಕ್ಕೆ ಸಾಧ್ಯತೆ ಇದೆ. ಮಂಗಳೂರು ಆಕಾಶವಾಣಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಜನಶಿಕ್ಷಣ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳ ಕುರಿತು ಕೃಷ್ಣ ಮೌಲ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಇದೀಗ ಕೈತೋಟದಿಂದ ಆಗುವ ಪ್ರಯೋಜನಗಳ ಕುರಿತು ದಾಕ್ಷಾಯಿಣಿ ಅವರಿಂದ ಮಾಹಿತಿ. ಸುಂದರವಾದ ಕೈತೋಟ ಯಾರಿಗೆ ತಾನೇ ಇಷ್ಟ ಇಲ್ಲ? ಹಚ್ಚ ಹಸಿರಿನ ಸುಂದರ ನೋಟ ಯಾರಿಗೆ ಬೇಡ? ಮನೆಯ ಸುತ್ತ ಪುಟ್ಟ ಕೈತೋಟ ಮಾಡಿ ಅದರಲ್ಲಿ ಹೂವು, ತರಕಾರಿ ಹಾಗೂ ಸಣ್ಣ ಪುಟ್ಟ ಔಷಧಿ ಗಿಡಗಳನ್ನು ಬೆಳೆಸಿದರೆ ನಮಗೆ ತಾನೇ ಅನುಕೂಲ. ಇನ್ನು ನಮ್ಮ ಮನೆಯ ದೇವರಿಗೆ ನಮ್ಮ ಮನೆಯಲ್ಲೇ ಬೆಳೆಸಿದ ಹೂವಿಟ್ಟರೆ ಎಷ್ಟು ಚಂದ ಅಲ್ವಾ? ಪಕ್ಕದ ಮನೆಯ ಕಾಂಪೌಂಡಿನ ಹೂವು ನಮ್ಮ ದೇವರಿಗೆ ಬೇಡ, ನಮ್ಮ ಹಿತ್ತಲಿನ ಬಣ್ಣ ಬಣ್ಣದ ಹೂವು ನಮ್ಮ ದೇವರಿಗೆ ಅರ್ಪಿಸೋಣ. ಹಾ, ನಮ್ಮ ಅಡಿಗೆ ಮನೆ ವಿಷಮುಕ್ತ ಮಾಡುವ ಪ್ರಯತ್ನಿಸುವ, ಹಾಗೆಯೇ ನಾವು ಬೆಳೆದ ತರಕಾರಿಯನ್ನು ನಾವೇ ತಿನ್ನುವ. ಕೈತೋಟ ಅಂದ ಕೂಡಲೇ ಸಾಮಾನ್ಯವಾಗಿ ನಾವು ಹೇಳುವುದು ಅಯ್ಯೋ ನಮಗೆ ಜಾಗ ಇಲ್ಲ ರೀ ಅಂತ. ಆದರೆ ನನ್ನ ಪ್ರಕಾರ ಜಾಗದ ಪ್ರಾಬ್ಲಮ್ ಅಲ್ಲ, ಅದು ಮನಸ್ಸಿನಲ್ಲಿರುವುದು. ಉದಾಸೀನ ಬಿಟ್ಟು ಕಣ್ಣು ತೆರೆದರೆ ಜಾಗ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಮನೆಯ ಅಂಗಳ, ತಾರಸಿ, ಕಟ್ಟೆ, ಬಾಲ್ಕನಿ, ಕಿಡಕಿ, ಮನೆಯ ಪಕ್ಕದ ಖಾಲಿ ಜಾಗ, ಕಚೇರಿ, ಶಾಲೆ, ಹಾಸ್ಟೆಲ್, ಮಂದಿರದ ಆವರಣಗಳು, ಹೀಗೆ ಅನೇಕ ಅನೇಕ ಉಂಟು. ತಾರಸಿ ಆದರೆ ನಾವು ಅದಕ್ಕೆ ಪ್ರಿಕಾಷನರಿ ಮೆಷರ್ ತೆಕ್ಕೊಳ್ಬೇಕಾಗ್ತದೆ. ವಾಟರ್ ಪ್ರೂಫ್ ಮಾಡುವುದು ಒಳ್ಳೆಯದು. ಅಥವಾ ತಾರಸಿಯಲ್ಲಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕು, ಇಲ್ಲದಿದ್ದರೆ ಲೀಕೇಜ್ ಪ್ರಾಬ್ಲಮ್ ಆಗಬಹುದು. ಇನ್ನು ಕೈತೋಟದ ಪ್ರಯೋಜನಗಳು. ಕೈತೋಟ ಮಾಡಲು ಉಪಯೋಗಿಸುವ ಕಾಲ ಮತ್ತು ಶ್ರಮದಾನ ನಮಗೆ ಇಂದಿನ ಒತ್ತಡ ಜೀವನ ಶೈಲಿಯಿಂದ ಬರುವ ಅನೇಕ ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗಳಿಂದ ದೂರ ಇಡಬಹುದು. ಮನೆಯಲ್ಲೇ ತಯಾರಾಗುವ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದು. ಇದರಿಂದ ಪರಿಸರ ರಕ್ಷಣೆಗೆ ಸಹಾಯಕಾರಿಯಾಗುತ್ತದೆ. ಹೇಗಪ್ಪ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದು ಅಂತ ನಿಮ್ಮ ಮನಸ್ಸಿಗೆ ಬಂದಿದೆ ಅಲ್ವಾ? ನಾವು ದಿನನಿತ್ಯ ಉಪಯೋಗಿಸುವ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಇತ್ಯಾದಿಗಳನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಅದರ ಮೇಲೆ ನಾವು ತರಗಲೆ ಮಣ್ಣು ಸ್ವಲ್ಪ ಸ್ವಲ್ಪವೇ ಹಾಕುತ್ತಾ ಬಂದರೆ ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಅದು ಗೊಬ್ಬರವಾಗಿ ಮಾರ್ಪಾಡಾಗುತ್ತದೆ. ಇದನ್ನು ನಾವು ನಮ್ಮ ಗಿಡಗಳಿಗೆ ಉಪಯೋಗಿಸಬಹುದು ಅಲ್ವಾ? ವಿವಿಧ ಜಾತಿಯ ಹೂವಿನ ಅಲಂಕಾರಿಕ ಔಷಧಿ ತರಕಾರಿ ಹಣ್ಣಿನ ಗಿಡಗಳನ್ನು ಬೆಳೆಯುವುದರಿಂದ ನಮ್ಮ ಮನೆಯ ಅಂದವನ್ನು ಹೆಚ್ಚಿಸಿ ಶುದ್ಧ ಆಮ್ಲಜನಕಯುಕ್ತ ಗಾಳಿ ದೊರೆಯುವಂತೆ ಮಾಡುತ್ತದೆ. ನಮ್ಮ ಕೈತೋಟದಲ್ಲಿ ವರ್ಷವಿಡೀ ವಿಷರಹಿತ ತಾಜಾ ತರಕಾರಿ ಹಣ್ಣು ಹೂವು ದೊರೆತರೆ ಖರ್ಚು ಕಡಿಮೆಯಾಗಿ ಸ್ವಾಭಿಮಾನಿ ಸ್ವಾವಲಂಬಿ ಜೀವನ ನಮ್ಮದಾಗುತ್ತದೆ. ನಮ್ಮ ಮನೆಯ ಪರಿಸರದ ಉಳಿಕೆ ಜಾಗದ ಸದ್ಬಳಕೆ ಮಾಡಿದಂತಾಗುತ್ತದೆ. ಇನ್ನು ಮಾರುಕಟ್ಟೆಯಲ್ಲಿ ದೊರೆಯುವ ಹಣ್ಣು ತರಕಾರಿಗಳು ರಸಗೊಬ್ಬರ ಸೇವನೆಯಿಂದ ನಮಗೆ ಅನೇಕ ಮಾರಕ ರೋಗಗಳನ್ನು ಬರುವುದನ್ನು ತಪ್ಪಿಸಬಹುದಾಗುತ್ತದೆ. ನಾವೇ ಬೆಳೆದ ಸಾವಯವ ತರಕಾರಿಗಳನ್ನು ಬೆಳೆದರೆ ಇಂತಹ ರೋಗ ಬಾಧೆಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಅಲ್ಲದೆ ಮಕ್ಕಳಿಗೆ ಉತ್ತಮವಾದ ಪೋಷಕಾಂಶವುಳ್ಳ ವಿಷರಹಿತ ತಾಜಾ ತರಕಾರಿ ಹಣ್ಣು ನೀಡುವುದರಿಂದ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗುತ್ತದೆ. ಹಾ, ಕೈತೋಟ ಸಿದ್ಧತೆ ಹೇಗಪ್ಪ ಮಾಡೋದು? ಕೈತೋಟ ಸಿದ್ಧತೆ ಮಾಡಬೇಕಾದ್ರೆ ನಾವು ಪ್ರಥಮವಾಗಿ ಹೂ ಗಿಡಗಳನ್ನು ಆಯ್ಕೆ ಮಾಡಬೇಕು ಮತ್ತು ನಿತ್ಯ ಬೆಳಕೆಯ ಬೆಳೆ, ಔಷಧೀಯ ಬೆಳೆ, ಸೊಪ್ಪು ತರಕಾರಿ, ಗೆಡ್ಡೆಗೆಣಸು, ಹಣ್ಣಿನ ಗಿಡಗಳು ಇವಿಷ್ಟನ್ನು ನಾವು ಮಿಕ್ಸ್ ಬೆಳೆಯಾಗಿ ಬೆಳಿಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಹೂವಿನ ಗಿಡಗಳು ನಮಗೆ ಕಣ್ಣಿಗೆ ನೋಡಲು ಸುಂದರವಾಗಿ ಕಾಣ್ತದೆ. ನಮ್ಮ ನಿತ್ಯದ ದೇವರಿಗೆ ಇದನ್ನು ಇಡಬಹುದಾಗ್ತದೆ. ಇನ್ನು ನಿತ್ಯ ಬಳಕೆಯ ಬೆಳೆ ಹೇಳಿದರೆ ಕರಿಬೇವು ಸೊಪ್ಪು, ನಾವು ಅಡುಗೆಗೆ ಯಾವಾಗಲೂ ದಿನನಿತ್ಯ ಇದನ್ನು ಉಪಯೋಗಿಸ್ತೇವೆ. ಪುದೀನ ಇಂತಹ ಸೊಪ್ಪು ತರಕಾರಿಗಳನ್ನು ನಾವು ಬೆಳಿಬೇಕು. ಇದಲ್ಲದೆ ಸಣ್ಣ ಪುಟ್ಟ ಔಷಧೀಯ ಗಿಡಗಳು ಎಂತ ಹೇಳಿದರೆ ಒಂದೆಲಗ ಮತ್ತು ಸಂಬರಬಳ್ಳಿ ಸೊಪ್ಪು, ಹೀಗೆ ಸಣ್ಣ ಪುಟ್ಟ ಗಿಡಗಳನ್ನು ನಾವು ಬೆಳೆದರೆ ಸಾಮಾನ್ಯವಾಗಿ ಶೀತ ಈ ತರಹ ಕಾಯಿಲೆಗಳನ್ನು ಇವುಗಳಿಂದ ನಾವು ಅವಾಯ್ಡ್ ಮಾಡಬಹುದು. ಇನ್ನು ಸೊಪ್ಪು ತರಕಾರಿ ತಿನ್ನದವರು ಯಾರೂ ಇಲ್ಲ. ಸೊಪ್ಪನ್ನು ನಾವು ನಿತ್ಯ ನಾವು ಹರಿವೆ ಸೊಪ್ಪಾಗ್ಬೋದು, ಎಳಮುರಿ ಸೊಪ್ಪಾಗ್ಬೋದು, ಒಂದೆಲಗ ಆಗ್ಬೋದು, ಇಂತಹ ಸುಲಭವಾಗಿ ನಮ್ಮ ಜಾಗದಲ್ಲಿ ಬೆಳೆಯುವಂಥ ತರಕಾರಿ ಸೊಪ್ಪುಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಗೆಡ್ಡೆಗೆಣಸು, ಗೆಡ್ಡೆಗೆಣಸಲ್ಲಿ ಅನೇಕ ವಿಧಗಳಿದೆ. ಸಾಮಾನ್ಯವಾಗಿ ನಾವು ಯಾವ ಆಹಾರವನ್ನು ತಿನ್ನಲಿಕ್ಕೆ ಇಷ್ಟಪಡ್ತೀವೋ ಅಂತಹ ಗಿಡಗಳನ್ನು ಬೆಳೆಸಿದರೆ ನಮಗೆ ಒಳ್ಳೆಯದಾಗ್ತದೆ. ಸಾಮಾನ್ಯವಾಗಿ ಸುವರ್ಣಗೆಡ್ಡೆ, ಗೆಣಸು, ಕೆಸುವಿನ ಸೊಪ್ಪು, ಕೆಸುವಿನ ಗೆಡ್ಡೆ, ಕೆಸುವಿನ ದಂಟು ಇವುಗಳನ್ನೆಲ್ಲ ಉಪಯೋಗಿಸ್ತೀವಿ. ಹಾಗಾಗಿ ಇದಕ್ಕೊಂದಿಷ್ಟು ಜಾಗವನ್ನು ಮಾಡಿಕೊಳ್ಬೇಕು. ಇನ್ನು ವಾರ್ಷಿಕವಾಗಿ ಹಣ್ಣಿನ ಗಿಡಗಳು, ಇದನ್ನು ಸಹ ನಾವು ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಈಗ ಪೇರಳೆ, ಸಪೋಟ ಇಂತಹ ಹಣ್ಣು, ಮಾವಿನ ಹಣ್ಣು ಇದೆಲ್ಲ ವಾರ್ಷಿಕ ಬೆಳೆ. ಸಪೋಟವನ್ನು ನಾವು ಎರಡು ಸಲ ಕ್ರಾಪನ್ನೇ ತೆಗಿತಾ ಇರ್ಬೋದು. ಹಾಗಾಗಿ ಇಂತಹ ಸಣ್ಣ ಸಣ್ಣ ಗಿಡಗಳನ್ನು ನಾವು ಹಾಕಿಕೊಂಡ್ರೆ ನಮಗೆ ವರ್ಷವಿಡೀ ತರಕಾರಿ, ಸೊಪ್ಪು ತರಕಾರಿ, ಗೆಡ್ಡೆಗೆಣಸು, ಹಣ್ಣಿನ ಗಿಡಗಳು ಹಾಗೂ ಹೂವಿನ ಗಿಡಗಳು ಇಂತಹವುಗಳನ್ನು ನಾವು ಬೆಳ್ಕೊಳ್ಬಹುದು. ಇನ್ನು ತರಕಾರಿಗಳು ದೈನಂದಿನ ಜೀವನದಲ್ಲಿ ಅತೀ ಮುಖ್ಯ ಸ್ಥಾನವನ್ನು ಪಡೆದಿದೆ. ಅದು ವಿಶೇಷವಾಗಿ ಶಾಖಾಹಾರಿಗಳಲ್ಲಿ ಆಹಾರದಲ್ಲಿ ತರಕಾರಿಗಳ ಪೌಷ್ಟಿಕತೆಯನ್ನು ಹೆಚ್ಚಿಸುವುದು ಮಾತ್ರ ಅಲ್ಲ, ಆಹಾರಕ್ಕೆ ರುಚಿಯನ್ನೂ ಕೊಡುತ್ತದೆ. ಆಹಾರ ತಜ್ಞರ ಪ್ರಕಾರ ಸಮತೋಲನ ಆಹಾರದಲ್ಲಿ ಪ್ರತಿ ವಯಸ್ಕನು 85 ಗ್ರಾಂ ಹಣ್ಣುಗಳನ್ನು ಮತ್ತು 300 ಗ್ರಾಂ ತರಕಾರಿಯನ್ನು ದಿನವೂ ಸೇವಿಸಲೇಬೇಕು. ನಮಗೆ ಬೇಕಾದ ತರಕಾರಿಯನ್ನು ನಮ್ಮ ಹಿತ್ತಿನಲ್ಲಿ ಬೆಳೆಯುವುದು ಉತ್ತಮ. ಇದಕ್ಕೆ ಲಭ್ಯವಿರುವ ಸಿಹಿ ನೀರಿನ ಜೊತೆ ವ್ಯರ್ಥವಾಗುವ ಅಡಿಗೆ ಮನೆ ಮತ್ತು ಬಚ್ಚಲಿನ ನೀರನ್ನು ಬಳಸಬಹುದು. ಇದು ನಮ್ಮ ಆರೋಗ್ಯಕ್ಕೆ ಮಾರಕವಾಗುವಂತಹ ನಿಂತ ನೀರನ್ನು ಸೂಕ್ತವಾಗಿ ಬಳಸುವುದರಿಂದ ಪರಿಸರ ಮಾಲಿನ್ಯವೂ ತಪ್ಪುತ್ತದೆ, ಸೊಳ್ಳೆಯ ಕಾಟವೂ ತಪ್ಪುತ್ತದೆ. ಜೊತೆಗೆ ನಮಗೆ ಬೇಕಾದ ತರಕಾರಿಯನ್ನು ನಾವೇ ಬೆಳೆಯಬಹುದು. ಕೈತೋಟದಲ್ಲಿ ಕೃಷಿಯು ಬಹು ಸಣ್ಣ ಮಟ್ಟದಲ್ಲಿ ಮಾಡುವುದರಿಂದ ಕೀಟ ಮತ್ತು ರೋಗ ಬಾಧೆಯನ್ನು ತಡೆಯುವುದು ಸುಲಭ. ರೋಗಪೀಡಿತ ಭಾಗವನ್ನು ತೆಗೆದುಹಾಕಬಹುದು ಮತ್ತು ರಾಸಾಯನಿಕಗಳನ್ನು ಬಳಕೆ ಮಾಡದೇ ಇರುವುದರಿಂದ ಕೀಟನಾಶಕ ಮತ್ತು ರಾಸಾಯನಿಕಗಳು ನಮ್ಮ ದೇಹವನ್ನು ತರಕಾರಿಗಳ ಮೂಲಕ ಸೇರುವುದು ತಪ್ಪುತ್ತದೆ. ಇಂತಹ ಕೀಟನಾಶಕ ಮತ್ತು ರಾಸಾಯನಿಕಗಳನ್ನು ಬಳಸದೆ ನಾವು ಜೈವಿಕವಾಗಿ ನಮ್ಮಲ್ಲೇ ಸಿಗುವಂತಹ ಕೀಟನಾಶಕಗಳನ್ನು ಸಾವಯವವಾಗಿ ನಾವು ತಯಾರು ಮಾಡಿದಂತಹ ಕೀಟನಾಶಕಗಳನ್ನು ಬಳಸಬಹುದು. ಸಾಧಾರಣವಾಗಿ ಮನೆ ಹಿತ್ತಲು ಇದು ಬಹು ಅನುಕೂಲಕರವಾಗಿದ್ದು ಮನೆಯ ಎಲ್ಲಾ ಸದಸ್ಯರು ಬಿಡುವಿದ್ದಾಗ ತರಕಾರಿ ಸಸ್ಯಗಳ ಕಡೆ ಗಮನ ಹರಿಸಬಹುದು. ಲಭ್ಯವಿರುವ ಜಾಗ ಮತ್ತು ಎಷ್ಟು ಜನರಿಗೆ ತರಕಾರಿ ಬೆಳೆಯಬೇಕು ಎಂಬ ಅಂಶಗಳನ್ನು ಅವಲಂಬಿಸಿದೆ. ಉತ್ತಮ ಕೈತೋಟದ ಆಕಾರಕ್ಕೆ ಯಾವುದೇ ನಿರ್ದಿಷ್ಟ ಮಾದರಿ ಇಲ್ಲ. ಉತ್ತಮ ಸರಣಿ ಬೆಳೆ ಮತ್ತು ಅಂತರ ಬೆಳೆಗಳಿಂದ 5 ಸೆಂಟ್ಸ್ ಜಾಗದಲ್ಲಿ 4-5 ಸದಸ್ಯರು ಇರುವ ಕುಟುಂಬಕ್ಕೆ ಸಾಕಾಗುವ ತರಕಾರಿಯನ್ನು ಬೆಳೆಯಬಹುದು. ಇನ್ನು ಹಚ್ಚ ಹಸುರಿನ ನೋಟ ಕಣ್ಣಿಗೆ ಸುಂದರ, ಕೈತೋಟದಿಂದ ಖಾಲಿ ಇರುವ ಜಾಗದ ಸದ್ಬಳಕೆಯೂ ಆಗುತ್ತದೆ. ಇನ್ನು ತಾಜಾ ತರಕಾರಿಗಳು ತೋಟದಿಂದ ತಂದ ಕಾರಣ ಅದರಲ್ಲಿದ್ದ ಮೈಕ್ರೋ ನ್ಯೂಟ್ರಿಯಂಟ್ ಯಾವುದೇ ನಷ್ಟ ಆಗುವುದಿಲ್ಲ. ನಮ್ಮ ಜೀವನ ಪದ್ಧತಿ ಕೂಡ ಇಂಪ್ರೂವ್ ಆಗುತ್ತದೆ. ನಿತ್ಯವೂ ಹರಿದ್ವರ್ಣದಿಂದ ನಮಗೆ ಸುಲಭವಾಗಿ ಆಮ್ಲಜನಕ ಸಿಗುತ್ತದೆ. ಮಾನಸಿಕ ಖಿನ್ನತೆಯಿಂದ ಹೊರಬರಲು ಕೈತೋಟ ಬಹಳ ಮಟ್ಟಿಗೆ ಸಹಾಯಕವಾಗುತ್ತದೆ. ಹೇಗೆಂದರೆ ಕಣ್ಣಿಗೆ ತಂಪು, ಮನಸ್ಸಿಗೆ ಮುದ, ಗಿಡಗಳನ್ನು ಸವರುವುದರಿಂದ ಮೂಡ್ ಸ್ವಿಂಗಿಗೆ ಇದು ಮುಖ್ಯ ಕಾರಣವಾಗುತ್ತದೆ. ಮನಸ್ಸಿಗೆ ಪ್ರಸನ್ನ ಚಿತ್ತ ಉಂಟಾಗುತ್ತದೆ, ಉದ್ವೇಗ ಕಡಿಮೆಯಾಗುತ್ತದೆ. ನಾವು ಯಾವುದೋ ಡಾಕ್ಟರ್ ಹತ್ರ ಹೋಗಿ ತುಂಬಾ ಖರ್ಚಿನ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಈ ತರಹ ನಾವು ಸಣ್ಣ ಮಟ್ಟಿನ ಕೈತೋಟ ಮಾಡುವುದರಿಂದ ನಮಗೆ ಈ ಖಿನ್ನತೆ ದೂರ ಆಗುತ್ತದೆ. ಪ್ರಕೃತಿಯೊಟ್ಟಿಗೆ ಒಡನಾಟ ನಮಗೆ ಮುದವ ತರುತ್ತದೆ. ನಾವು ಕೈತೋಟದಲ್ಲಿ ಕೆಲಸ ಮಾಡುವುದರಿಂದ ಸುಲಭವಾಗಿ ಕೊಬ್ಬನ್ನು ಕರಗಿಸಬಹುದು. ಒಳ್ಳೆಯ ವಾತಾವರಣದಲ್ಲಿ ಸುಲಭವಾಗಿ ವ್ಯಾಯಾಮ ಮಾಡಿದಂತಾಗುತ್ತದೆ. ಇದರಿಂದ ಇಮ್ಯುನಿಟಿಯೂ ಬೆಳೆಯುತ್ತದೆ, ಮೂಳೆಗಳು ಕೂಡ ಗಟ್ಟಿಯಾಗುತ್ತದೆ, ಮಸಲ್ಸ್ ಹಾಗೂ ನಮ್ಮ ದೇಹಕ್ಕೆ ಫ್ಲೆಕ್ಸಿಬಿಲಿಟಿಯನ್ನು ಕೂಡ ಕೊಡುತ್ತದೆ. ನಮ್ಮ ಮನೆಯ ಸುತ್ತಲೂ ಧನಾತ್ಮಕ ಶಕ್ತಿ ಹೆಚ್ಚಿಸಲು ಗಿಡ ಮರಗಳನ್ನು ಹೆಚ್ಚು ಸಹಾಯಕಾರಿ. ಗಿಡ ಮರಗಳು ಎಂದೂ ಋಣಾತ್ಮಕ ಶಕ್ತಿ ಇಲ್ಲವೇ ಇಲ್ಲ. ಕೈತೋಟದ ಮುಖ್ಯ ಉದ್ದೇಶ ತರಕಾರಿ ವರ್ಷವಿಡೀ ತರಕಾರಿ ಗರಿಷ್ಠ ಉತ್ಪನ್ನ ಮತ್ತು ಸತತ ಪೂರೈಕೆ. ಕೆಲವು ಕ್ರಮಗಳನ್ನು ಅನುಸರಿಸುವ ಮೂಲಕ ಈ ಗುರಿಯನ್ನು ಮುಟ್ಟಬಹುದು. ಬಹುವಾರ್ಷಿಕ ತರಕಾರಿಗಳು ತೋಟದ ಒಂದು ಕಡೆ ಬೆಳೆಯಬೇಕು. ಇದರಿಂದ ಅವುಗಳ ನೆರಳು ಇತರ ಸಸ್ಯಗಳ ಮೇಲೆ ಬೀಳುವುದಿಲ್ಲ. ಇತರ ತರಕಾರಿ ಸಸ್ಯಗಳನ್ನು ಆಹಾರಕ್ಕಾಗಿ ಪೈಪೋಟಿ ಇರುವುದಿಲ್ಲ. ಇನ್ನು ತೋಟದ ಬೆಳೆಯಲ್ಲಿ ಎಂಥ ಆರ್ಥಿಕ ಲಾಭ ಉಂಟು ಅಂತ ಹೇಳಿ ನೀವು ಆಲೋಚನೆ ಮಾಡಬಹುದು. ನಾವು ಬೆಳೆದ ತರಕಾರಿಗಳು ಮೊದಲು ನಮ್ಮ ಕುಟುಂಬಕ್ಕೆ ಬೆಳೆಸಿ ಉಳಿದದ್ದನ್ನು ಇತರರಿಗೆ ಕೊಡುವುದು ಅಥವಾ ಮಾರಾಟ ಮಾಡಬಹುದು. ಕೈತೋಟದ ಉತ್ಪನ್ನಗಳನ್ನು ಮಾರಾಟವು ಮಹಿಳೆಯರಿಗೆ ಇರುವ ಏಕಮಾತ್ರ ಸ್ವತಂತ್ರ ಆದಾಯವಾಗಿರುತ್ತದೆ. ಇಷ್ಟು ಪ್ರಯೋಜನ ಸಿಗುವ ಕೈತೋಟ ನಿಮ್ಮ ನಮ್ಮ ಮೂಲಕ ಪ್ರಾರಂಭಿಸೋಣವೇ? ಹೇಗೆ? ಇದುವರೆಗೆ ಕೈತೋಟದಿಂದ ಆಗುವ ಪ್ರಯೋಜನಗಳ ಕುರಿತು ದಾಕ್ಷಾಯಿಣಿ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೊಂದು ಪ್ರಕಟಣೆ. ಕಾಣೆಯಾದ ವ್ಯಕ್ತಿಯ ಚಹರೆ ಈ ರೀತಿ ಇದೆ. 18 ವರ್ಷ 2 ತಿಂಗಳು, ಸುಮಾರು 4 ಅಡಿ 10 ಇಂಚು ಎತ್ತರ, ಎಣ್ಣೆ ಕಪ್ಪು ಮೈಬಣ್ಣ, ಕನ್ನಡ ಮರಾಠಿ ಭಾಷೆ ಮಾತನಾಡಬಲ್ಲರು, ಕೋಲುಮುಖ, ಸಾಧಾರಣ ಕುಳ್ಳ ಶರೀರ. ಕಾಣೆಯಾದ ಸಮಯದಲ್ಲಿ ಕಪ್ಪು ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಬಲಕಣ್ಣಿನ ಕೆಳಗೆ ಎಳ್ಳು ಆಕಾರದ ಮಚ್ಚೆ ಇರುತ್ತದೆ. ಈ ರೀತಿಯ ಚಹರೆ ಕಂಡುಬಂದಲ್ಲಿ ಕಡಬ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮತ್ತೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ 2023-24 ಸಾಲಿನ ಅರೆಕಾಲಿಕ ಪಾರ್ಟ್ ಟೈಮ್ ಪ್ರಥಮ ಸೆಮಿಸ್ಟರ್ ಡಿಪ್ಲೊಮಾ ಪ್ರವೇಶ ಮೆಕ್ಯಾನಿಕಲ್ ಇಂಜಿನಿಯರ್ ಹಾಗೂ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಆಫ್ಲೈನ್ ಮೂಲಕ ಪ್ರಥಮ ಸೆಮಿಸ್ಟರ್ ಪಾರ್ಟ್ ಟೈಮ್ ಡಿಪ್ಲೊಮಾ ಪ್ರವೇಶ ಪ್ರಕ್ರಿಯೆಯ ಪರಿಷ್ಕೃತ ವೇಳಾಪಟ್ಟಿ ಈ ಕೆಳಗಿನಂತಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 10, 2023. ಅಂತಿಮ ಮೆರಿಟ್ ಪಟ್ಟಿ ಪ್ರಕಟಣೆ ದಿನಾಂಕ ಜುಲೈ 12, 2023. ಸಂದರ್ಶನ ಮತ್ತು ಅಭ್ಯರ್ಥಿಗಳ ಆಯ್ಕೆ ಜುಲೈ 14 ಹಾಗೂ ಜುಲೈ 15, 2023. ಎಸ್ಎಸ್ಎಲ್ಸಿ ತೇರ್ಗಡೆ ಹೊಂದಿದ ಹಾಗೂ ಸಂಬಂಧಪಟ್ಟ ವಿಷಯದಲ್ಲಿ 2 ವರ್ಷಗಳ ತಾಂತ್ರಿಕ ಸೇವಾನುಭವ ಪಡೆದು ಕಾಯಂ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಆಸಕ್ತ ಅಭ್ಯರ್ಥಿಗಳು ಜುಲೈ 10, 2023 ಒಳಗಾಗಿ ಮಂಗಳೂರಿನ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ. ಕೆಳಗರೆ ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಭಕ್ತಿಗೀತೆ ಗೆಜ್ಜೆಯು ಘಲ್ಲನೆ.